ಆಕಾಶವಾಣಿ ಹಾಸನ ಎಫ್ಎಂ ಕಂಪನಕ 102.2 ಮೆಗಾಹರ್ಟ್ಸ್ಗಳು. ಕೃಷಿ ರಂಗ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ದಾಳಿಂಬೆ ಹಾಗೂ ಡ್ರ್ಯಾಗನ್ ಹಣ್ಣಿನ ಬೆಳೆಯಲ್ಲಿನ ಅನುಭವಗಳ ಕುರಿತು ಅರಸೀಕೆರೆ ತಾಲೂಕು ಕೋರನಹಳ್ಳಿಯ ಪ್ರಗತಿಪರ ಕೃಷಿಕ ಕೆಜಿ ಪರಮಶಿವ ಅವರೊಂದಿಗಿನ ಸಂದರ್ಶನದ ಅಂತಿಮ ಭಾಗ ಪ್ರಸಾರವಾಗಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಿನ್ನೆಯ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ದಾಳಿಂಬೆ ಹಾಗೂ ಡ್ರ್ಯಾಗನ್ ಫ್ರೂಟ್ ಬೆಳೆಯಲ್ಲಿನ ಅನುಭವ ಕುರಿತಂತೆ ಅರಸೀಕೆರೆ ತಾಲೂಕು ಕೋರನಹಳ್ಳಿಯ ಪ್ರಗತಿಪರ ಕೃಷಿಕ ಕೆಜೆ ಪರಮಶಿವ ಅವರು ಮಾಹಿತಿಯನ್ನ ನೀಡ್ತಾ ಇದ್ರು. ಬನ್ನಿ, ಇಂದಿನ ಈ ಕಾರ್ಯಕ್ರಮದಲ್ಲಿ ದಾಳಿಂಬೆ ಹಾಗೂ ಡ್ರ್ಯಾಗನ್ ಫ್ರೂಟ್ ಬೆಳೆಯಲ್ಲಿನ ಅನುಭವ ಕುರಿತಂತೆ ಅವರ ಮುಂದುವರಿದ ವಿಚಾರಗಳನ್ನ ಆಲಿಸೋಣ. ನಾನು ಹೇಳದ ರೈತರಿಗೆ, ನೀವು ಬ್ಲೈಂಡ್ ಆಗಿ ದಾಳಿಂಬೆ ಮಾಡಲೇಬೇಡಿ. ನಿಮಗೆ ಕನ್ಸಲ್ಟ್ ಇಟ್ಕೊಂಡು ಕನ್ಸಲ್ಟ್ ಬೇರೆ ಫ್ಲಾಟ್ಗಳಲ್ಲಿ ಹೆಂಗೆ ಬೆಳೆಸಿದ್ದಾರೆ, ಅವ್ರಿಗೆ ಎಷ್ಟು ನಾಲೆಡ್ಜ್ ಇದೆ, ಆಮೇಲೆ ಅವ್ರು ಪ್ರತಿ ತಿಂಗಳು ಬರೋಕ್ಕಾಗುತ್ತಾ? ಅವ್ರು ಪ್ರತಿ ತಿಂಗಳು ಬರಲೇಬೇಕು ಸರ್. ಅದು ಪ್ರತಿ ತಿಂಗಳು ಬಂದು ಅದು ಮೇಂಟೈನ್ ಮಾಡಿದ್ರೆ ಸರ್, ಇಲ್ಲ ಅಂದರೆ ಒಂದು ಎರಡು ಸ್ಪ್ರೇ ಮಿಸ್ ಆದರೆ ನಾವು ಏನು ಒಂದು ವರ್ಷದಿಂದ ಗಿಡ ಬೆಳೆಸಿ ಎರಡು ವರ್ಷದ್ದು ಹೋಗ್ಬಿಡುತ್ತೆ. ಕೆಲವರು ಸೆಲ್ಫ್ ಮಾಡಕ್ ಹೋಗಿ ನಮ್ಮ ರಿಲೇಷನ್ಸ್ ನಮ್ಮ ಫ್ರೆಂಡ್ಸ್ಗಳೆಲ್ಲವ ಸೆಲ್ಫ್ ನಾವೇ ಮಾಡ್ತೀವಿ, ಏನು ಫಂಗಿಸೈಡ್ ಒಂದೇ ಅಲ್ವೇ ಇನ್ನೊಂದಲ್ವೇ ಅಂತೆಲ್ಲ ಮಾಡಕ್ ಹೋಗಿ ಕೊನೆಯ ಓವರಲ್ಲಿ ಫ್ರೂಟ್ಸ್ ಟೈಮಲ್ಲಿ ಸ್ಕ್ಯಾಚಿಂಗ್ ಮಾಡ್ಕೊಂಡು ಸ್ಕ್ಯಾಚ್ ಮಾಡಿದ್ರೆ ಮುಗೀತು ಅರ್ಧ ರೇಟ್. ಅದು ಈ ಥರ ಪ್ರಾಬ್ಲಮ್ ಆಗುತ್ತೆ. ನಾನು ಹೇಳೋದು ಕಿವಿಮಾತು ರೈತರಿಗೆ ಅಂತಂದರೆ, ಅದರಲ್ಲೂ ಎಕ್ಸ್ಪೆಷಲಿ ದಾಳಿಂಬೆ ಮತ್ತು ಡ್ರ್ಯಾಗನ್ನು ಎರಡೂ ಅಷ್ಟೇ ತುಂಬ ಸೆನ್ಸಿಟಿವ್ ಕ್ರಾಪು, ಅವ್ರ ಸ್ಕಿನ್ ಎಲ್ಲ ತುಂಬ ಇದಿರುತ್ತೆ. ಆಮೇಲೆ ಇದಕ್ಕೆ ಕಲರು ಕ್ವಾಲಿಟಿನ ಇಂಪಾರ್ಟೆಂಟು. ನಾವು ಒಳಗಡೆ ಬೀಜ ಎಷ್ಟೇ ದಪ್ಪ ಇದ್ರೂ ಅದಕ್ಕೆ ಇದಿಲ್ಲ, ಸೈಜ್ ಮುಖ್ಯ ಅಲ್ಲ, ಅದು ಅಟ್ರಾಕ್ಷನ್ ಕಲರು ಸೈಜು ದಪ್ಪ ಇರುತ್ತೆ. ಸೈಜು ಸೈಜಿಗೆ ಗ್ರೇಟು, ಸೈಜ್ ಇದ್ರೆ ಕ್ವಾಲಿಟಿ ಇದ್ರೆ ಅದಕ್ಕೆ, ಸೈಜ್ ಇಲ್ಲ ಅಂತಂದ್ರೆ 140 ರೂಪಾಯಿ ರೇಟ್ ಅಷ್ಟೇ. ಅದು ಸೈಜ್ ಇದ್ರೆ ಇವತ್ತು 200-205 ರೂಪಾಯಿ ಇವತ್ತು ವ್ಯಾಪಾರ ಆಗ್ತಾ ಇದೆ. ಹಾ, ಹಾಗಾಗಿ ನಾವು ಯಾವತ್ತು ಕ್ವಾಲಿಟಿ ಬಗ್ಗೆ ಕಾನ್ಸೆಂಟ್ ಮಾಡಿ ಕಮ್ಮಿ ಮಾಡಿ 500 ಗಿಡನೇ ಮಾಡಿ, 1000 ಗಿಡ ಹಾಕಿ ನೀವೇನು ಸರ್ವೈವ್ ಆಗಕ್ಕಾಗಲ್ಲ. ಅದಕ್ಕೆ ಅಷ್ಟು ಇನ್ವೆಸ್ಟ್ಮೆಂಟ್ ಬೇಕು, ಇನ್ನೊಂದು ಬೇಕು, ಅದು ಮಾಡಿ ಸೂಕ್ತ ಅಂತ ನನ್ನ ಅನುಭವ. ದಾಳಿಂಬೆ ಹಾಕಿ 2 ವರ್ಷ 3 ವರ್ಷ 4 ವರ್ಷಕ್ಕೆಲ್ಲ ತೋಟವನ್ನ ಕಳ್ಕೊಂಡಿರೋ ಅಂತವ್ರು ಸಾಕಷ್ಟು ಜನ ಸಿಗ್ತಾರೆ. ಅಂಥದ್ರಲ್ಲಿ 2013ನೇ ಇಸ್ವಿನಲ್ಲಿ ಹಾಕಿ 2024ನೇ ಇಸ್ವಿವರೆಗೂ ಕೂಡ ನೀವು ಕಾಪಾಡ್ಕೊಂಡಿದ್ರಿ. ಸುಮಾರು 10 ವರ್ಷಗಳ ಕಾಲ ದಾಳಿಂಬೆ ಅನ್ನುವಂಥದ್ದು ನಿಮ್ಮನ್ನ ಸಾಕಿದೆ. ಇಷ್ಟು ದೀರ್ಘಾವಧಿನಲ್ಲಿ ತೋಟ ಚೆನ್ನಾಗಿ ಬಾಳಿಕೆ ಬರೋ ಹಾಗೆ ಏನೇನ್ ಮಾಡಿದ್ರಿ ನೀವು? ಸರ್, ಪ್ರಿಕಾಷನ್ ನಾವು ಸೆಲೆಕ್ಟ್ ಮಾಡ್ಬೇಕಾದ್ರೆ ಲ್ಯಾಂಡ್ ಸೆಲೆಕ್ಷನ್ನು, ನಮ್ಮ ರಿಲೇಷನ್ ಮಾಡಿದ್ದನ್ನು ಅವ್ರು ಹೋಗಿ ಫ್ಲ್ಯಾಟ್ ಭೂಮಿ ಹೆಂಗಿದೆ, ಅದು ಯಾವ ಥರ ಭೂಮಿ ಸೂಟಬಲ್ಲು, ಅದನ್ನೆಲ್ಲ ಮಾಡ್ಕೊಂಡು ಕೊನೆಗೆ ಅದನ್ನ ನಾವು ಯಾವ ರೀತಿ ಮೇಂಟೈನ್ ಮಾಡಬೇಕು, ಆಮೇಲೆ ಅದಕ್ಕೆ ಸ್ಪ್ರೇಗಳು ಎಷ್ಟು ಇಂಪಾರ್ಟೆಂಟು, ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟು, ಅದನ್ನೆಲ್ಲ ಫಸ್ಟ್ ಬೇಸಿಕ್ಕು ಲ್ಯಾಂಡು, ಆಮೇಲೆ ಭೂಮಿ, ಆಮೇಲೆ ಕೊನೆಗೆ ನಾವು ಅದಕ್ಕೆ ಪ್ರತಿ ವರ್ಷ ಏನು ಮೇಂಟೈನ್ ಮಾಡಿದ್ರೆ ನಮಗೆ ಹೀಲ್ಡ್ ಚೆನ್ನಾಗಿ ಬರುತ್ತೆ ಅಂತ ನಮ್ಮ ಕನ್ಸಲ್ಟ್ ಗೈಡ್ ಮಾಡ್ತಾರೆ. ಅದರಂತೆ ನಾವು ಮೇಂಟೈನ್ ಮಾಡೋದಕ್ಕೋಸ್ಕರ ಇಷ್ಟು ದೀರ್ಘಾವಧಿಯಲ್ಲಿ ನಾವು ಮೇಂಟೈನ್ ಮಾಡಿದ್ರು. ಆಮೇಲೆ ಕೊನೆಗೆ ಏನಾಗುತ್ತೆ, ಇನ್ನೊಂದು ನನ್ನ ಅನುಭವದಲ್ಲಿ ನಮ್ಮ ಕನ್ಸಲ್ಟ್ ಒಬ್ರು, ನಾನು ಒಂದು 500 ಗಿಡ ಫ್ಲಾಟ್ ಇತ್ತು ಮುಂಚೆ ಹಳೆದು, ಅದು ರಿಮೂವ್ ಮಾಡಿದ್ನಿ ಅಂತ ಹೇಳಿದ್ನಲ್ಲ, ಅದು ಅದ್ರಲ್ಲಿ ಏನಾಯ್ತು, ಒಂದು 2-3 ಲೈನು ಒಂದು ಒಂದು ಕೆನಾಪಿ ಕ್ಲೋಸ್ ಆಗ್ಬಿಡ್ತು. ಅದು 12x ಹಾಕಿದ್ದೆ, ಅದು 12x10 ಹಾಕಿದ್ದೆ. ಹೆಚ್ಚು ಕಮ್ಮಿ ಅದು ಎಷ್ಟೇ ಹೈಟ್ ಇತ್ತು ಅಂತಂದ್ರೆ ಒಂದು ಚಿಕ್ಕ ಮಾವಿ ಮರ ಇದ್ದಂಗಿತ್ತು, 50-60 ಕೆಜಿ ಹಣ್ಣು ಬಿಟ್ಟಿತ್ತು ಅದು ಒಂದು ಗಿಡದಲ್ಲಿ. ಆಮೇಲೆ ಅದು ಸ್ವಲ್ಪ ವಾಟರ್ ಲೈನು ಹತ್ತಿರದಲ್ಲಿತ್ತು, ಡಿಸ್ಚಾರ್ಜ್ ಟೈಮಲ್ಲಿ ಏನಾಯ್ತು, ಅದು ಜಾಸ್ತಿ ನೀರು ಡಿಸ್ಚಾರ್ಜ್ ಆಗೋದು. ಅದೇನಾಗತ್ತೆ, ಇದು ಹೆಚ್ಚಿಗೆ ಡಿಸ್ಚಾರ್ಜ್ ಮತ್ತೆ ಬಿಸಿಲು ನಮಗೆ ಭೂಮಿಗೆ ಟಚ್ ಆಗ್ಲಿಲ್ಲ ಅಂದ್ರೆ ಆ ಪಾಚಿ ಕಟ್ಬಿಡುತ್ತೆ. ಆ ಪಾಚಿ ಒಳಗಡೆ ನಾವ್ ಏನೇ ಸ್ಪ್ರೇ ಕೊಟ್ಟರು ಫಂಗಸ್ ಆ ಪಾಚಿಗೆ ಹೋಗ್ಬಿಡುತ್ತಂತೆ, ಅಲ್ಲಿಂದ ಮತ್ತೆ ಸ್ಪ್ರೆಡ್ ಆಗುತ್ತೆ. ಅಲ್ಲಿ 50 kg ಅಂದ್ಬಿಟ್ಟಿತ್ತಲ್ಲ, 50 kg ಬಿಡುತ್ತೆ ಅಂತ ಹೇಳ್ಬಿಟ್ಟು 3 ಲೈನು 1.5 ಟನ್ ಹಣ್ಣು ಸರ್, ಒಂದು ಕಾಯಿನೂ ಕೊಡ್ಲಿಲ್ಲ, ಹಣ್ಣು ಆಗ್ತಿದ್ದಂಗೆ ಅಷ್ಟು ಉದ್ರು ಅದು. ಅದು ಅವಾಗ ಕೊನೆ ನಾನು ಅನುಭವಕ್ಕೆ ಬಂದಿದ್ದು ಹೇಳಿದ್ನು ಅಂತಂದ್ರೆ, ಇಲ್ಲ ಇದಕ್ಕೆ ಬಿಸಿಲು ಬೀಳಂಗೆ ನಾವು ಅದನ್ನ ಕಾಪಾಡಬೇಕು. ಅಷ್ಟು ಗಿಡ ಸಿಕ್ಕಾಬಟ್ಟೆ ದೊಡ್ಡದಿದ್ರೆ ಕೆನಾಪಿ ಇದ್ರೆ ಅದು ಅನುಕೂಲ ಅಲ್ಲ, ಅದಕ್ಕೆ ಸನ್ಲೈಟ್ ಚೆನ್ನಾಗಿ ಬೀಳ್ಬೇಕು. ಅವಾಗ ಗೊತ್ತಿಲ್ಲ ನಮ್ಗೆ, ಎಲ್ಲರೂ 12 ಹಾಕೋ 12 ಹಾಕ್ಬಿಟ್ಟು ಫರ್ದರ್ ಅದ್ರ ಪ್ರಾಬ್ಲಮ್ ಅಂದ್ಮೇಲೆ ಈಗ 14 ಹಾಕೊಂಡಿದೀವಿ. ಅವಾಗ ಕೊನೆಗೆ ಬುದ್ಧಿವಂತಿಕೆ ಮಾಡಿ ನಾನು ಮಾಡಿದೆ, ನಮ್ಮೊಬ್ರು ಕನ್ಸಲ್ಟ್ ನಾನು ಕೇಳಲಿಲ್ಲ, ನಮ್ಮ ಒಬ್ಬ ಗಿಡ ಕಟ್ ಮಾಡೋ ಹುಡುಗನ್ ಬಂದು ಅವ್ನು ಬಹಳ ಕ್ಲೋಸ್ ಇದ್ದ, ತುಂಬಾ ವರ್ಷ ಅವನೇ ಮಾಡ್ತಿದ್ದ, ಈಗ ಆಗ್ತಾ ಇದೆ ಏನ್ ಮಾಡಬಹುದು ಅಂತ ನಾನೇ ಬುದ್ಧಿವಂತಿಕೆ ಉಪಯೋಗಿಸಿ ಸುತ್ತ ಶೇಪ್ ಅನ್ನ ಕಟ್ ಮಾಡಿದೆ. ನನ್ನೇನು ಯೋಚನೆ ಮಾಡಿದೆ ಅಂದ್ರೆ, ಈಗ 50 kg ಕಾಯಿ ಕೊಯ್ಯೋದು ಬೇಡ, 30 kg ಕೊಯ್ಯೋಣ, ಕ್ವಾಲಿಟಿ ಬಂದ್ರೆ ನನ್ಗೆ ಅಲ್ಲೇ ವರ್ಕ್ ಔಟ್ ಆಗುತ್ತಲ್ಲ ಅಂತ ಏನ್ ಮಾಡ್ಬಿಟ್ರೆ ಫುಲ್ ರೌಂಡ್ ಡೀಪ್ ಮಾಡಿಸ್ತೆ. ಟಾಪ್ ಟಾಪ್ ಅಷ್ಟೇ ಇತ್ತು ಐಟು, ರೌಂಡ್ ಡೀಪ್ ಮಾಡಿಸಿ ಎಲ್ಲ ಗರಗಸ ತಗೊಂಡು ಯಾವ್ಯಾವ ವೇಸ್ಟ್ ಇದ್ದು ಕೆನಾಪಿ ಜಾಸ್ತಿ ಇದ್ದು ಅದನ್ನೆಲ್ಲ ಕೊಯ್ಸಿ ಎಲ್ಲ ಮಾಡಿ ಅದನ್ನ ನಾವು ಆ ಸರಿ ನಾನು ಹಣ್ಣಿಗೆ ಬಿಟ್ಟೆ. ಹಣ್ಣಿಗೆ ಬಿಟ್ಟಾಗ ನಮ್ ಕನ್ಸಲ್ಟ್ ಬಂದ್ರು, ಅವ್ ಮುಂಚೆ ಬೇರೆ ಇದ್ರು. ಅವಾಗ ಬಂದಾಗ ಅವ್ರು ಹೇಳಿದ್ರು, ಅಲ್ಲ ನೀನು ಇಷ್ಟೊಂದು ಗಿಡನೆಲ್ಲ ಡೀಪ್ ಕಟ್ ಮಾಡಿಸಿದಿರಲ್ಲ, ನಾಳೆ ಎಲ್ಲಿ ಹೂ ಬಿಡುತ್ತೆ ಅಂತ. ನಾನು ಹೇಳಿದೆ, ಸರ್ 50 kg ಬಿಟ್ಟೆಲ್ಲ ಉದುರೋಯ್ತು, ನನಗೆ 25-30 kg ಬರಲಿ, ಒಳ್ಳೆ ಕ್ವಾಲಿಟಿ ಫ್ರೂಟ್ಸ್ ಬಂದ್ರೆ ನಾನು ಅಲ್ಲೇ ವರ್ಕ್ ಔಟ್ ಆಗುತ್ತೆ, ಅಷ್ಟು ಉದುರೋಯ್ತು, 6 ಲೈನ್ 1.5-2 ಟನ್ ಉದುರೋಯ್ತು ಇಲ್ಲೇ ಕಾಣ್ತಾ ಇತ್ತೆ ಅಂತ ಹೇಳ್ಬಿಟ್ಟು ನಾನು ಐಡಿಯಾ ಮಾಡಿದೆ ಸರ್. ಆ ಐಡಿಯಾ ಅವಾಗ ಮಾಡಿ ನಾವು ಅದಕ್ಕೆ ಒಂದು ಇದು ಮಾಡ್ಕೊಂಡು ಕೊನೆಗೆ ಅವ್ರು ಬಂದು ಎಲ್ಲರಿ ಸಣ್ಣ ಕಡ್ಡಿಗಳೆಲ್ಲ ಕಟ್ ಮಾಡಿಸಿದಿರಾ, ಇದೆಲ್ಲ ಕಷ್ಟ ಆಗುತ್ತೆ ಹಾಗೆ ಅಂತ ಅವ್ರ ನಾಲೆಡ್ಜಲ್ಲಿ ಹೇಳಿರು. ಅಂದರೆ ಕೆಲವು ಟೈಮ್ ಏನಾಗುತ್ತೆ, ನಾವು ರೈತರು ಹೊಲದಲ್ಲಿ ಹೋದಾಗ ಪ್ರತಿದಿನ ನಾವು ಗಿಡಗಳ ಜೊತೆ ಕಣ್ಣು ಇಟ್ಕೊಂಡಾಗ ಏನು ಕ್ವಾಲಿಫೈಡ್ ಆಗಬೇಕಾಗಿಲ್ಲ, ಅವರಿಗೊಂದು ನಾಲೆಡ್ಜ್ ಬರುತ್ತೆ. ಆಮೇಲೆ ತುಂಬಾ ಜಮೀನ್ಗಳಿಗೆ ಬೇರೆ ಬೆಳೆ ಬೆಳೆಯೋದಕ್ಕೆ ರೈತರು ಇನ್ನೊಂದು ಮಾಡಬೇಕು ಅಂದ್ರೆ, ಯಾರು ಒಳ್ಳೆ ಪ್ರೋಗ್ರೆಸ್ ಫಾರ್ಮರ್ಸ್ ಇರ್ತಾರೆ ಆ ಫಾರ್ಮರ್ ಹತ್ರಕ್ಕೆ ಹೋಗ್ಬೇಕು, ಅವ್ರು ನೋಡ್ಬೇಕು ಅವ್ರೇನ್ ಮಾಡ್ತಾ ಇದಾರೆ, ನಾನೇನ್ ಮಾಡ್ತಾ ಇಲ್ಲ ಅದನ್ನ ಅವ್ರು ಮಾಡ್ತಾ ಇದಾರೆ, ನಾನೇನ್ ಅದನ್ನ ಅಡಾಪ್ಟ್ ಆಗುತ್ತೆ. ಈಗ ಯಾರೋ ಕ್ವಾಲಿಫೈಡ್ ಒಬ್ರು ಇರ್ತಾರೆ, ಬಿ ಎಸ್ ಸಿ ಜಿ ಮಾಡಿರ್ತಾರೆ, ಎಮ್ ಎಸ್ ಸಿ ಜಿ ಮಾಡ್ಕೊಂಬಂದ್ ಕನ್ಸಲ್ಟ್ ಅಂತ ಬರ್ತಾರೆ, ಅವ್ರು ಬಂದು ಹೋಗ್ತಾರೆ ಅಷ್ಟೇ. ಏನೋ ನಮ್ಗೇನೋ ಪ್ರಾಬ್ಲಮ್ ಇರುತ್ತೆ, ಈಗ ಡಾಕ್ಟರ್ ಇದ್ದಂಗೆ ಈಗ ನಮಗೆ ಫುಡ್ ಸ್ಟೈಲ್ ಹೇಳ್ಕೊಡೋರು ಒಂದು ಅನುಭವ ಅಲ್ಲ ಅದು. ಹಾಗಾಗಿ ಆಮೇಲೆ ಹೋಗಿ ನೋಡಿದಾಗ ಏನಾಗುತ್ತೆ, ನಮಗೆಲ್ಲ ಗೊತ್ತಾಗುತ್ತೆ ನಾವು ನಮ್ಮಲ್ಲಿ ಏನು ಫಾಲ್ಟ್ ಮಾಡಿದ್ದೀನಿ, ಅವ್ರದ್ದು ಪ್ಲಾಂಟು ಇಳುವರಿ ಬರೋದಕ್ಕೆ ಅವರೇನು ಬೆಸ್ಟ್ ಮೆಥಡ್ ಮಾಡಿದ್ದಾರೆ, ಆಮೇಲೆ ನ್ಯೂಟ್ರಿಷನ್ ಹೆಂಗೆ ಕೊಡ್ತಾರೆ, ವಾಟರ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ, ಆಮೇಲೆ ಹೈಜೆನಿಕ್, ಆಮೇಲೆ ಮೆಲ್ಲದಕ್ಕಿಂತ ಮೇಲಾಗಿ ದಾಳಿಂಬೆ ಬೆಳೆಗೆ ಫ್ಲಾಟ್ನ ತುಂಬ ಹೈಜೆನಿಕ್ ಇಡಬೇಕು, ಒಂಥರ ಈ ಪೇಷಂಟ್ ಸರಿ ಇದ್ದಂಗೆ ಅದು ತುಂಬ ಹೈಜೆನಿಕ್ ಎಲ್ಲ. ಅದಕ್ಕೆ ನೀಡಿನ ಟೈಮಲ್ಲಿ ಅದಕ್ಕೆ ಕಳೆ ತೆಗಿಬೇಕು, ಆಮೇಲೆ ಮಧ್ಯ ಹುಲ್ಲಿಲ್ದಂಗೆ ಅದನ್ನ ವೀಡಿಂಗ್ ಮಾಡಬೇಕು, ಆಮೇಲೆ ಈ ಕಳೆನಾಶಕ ಹೊಡಿಬಾರ್ದು. ಆ ಕಳೆನಾಶಕ ಒಂದು ಹೊಡೆದ್ರೆ ದಾಳಿಂಬೆ ತುಂಬಾ ಅಪಾಯ, ಅದೇನೊಂದು ಮೈನೂಟ್ ನಮಗೆ ಹೋಗಿ ಕಾಯಿ ಮೇಲೆ ಟಚ್ ಆಗುತ್ತಲ್ಲ ಅದು ಹಾಗೆ ಇರುತ್ತೆ, ಹಣ್ಣಾದಾಗ ಅದು ಎಕ್ಸ್ಪ್ರೆಸ್ ಆಗುತ್ತೆ. ಎಷ್ಟೇ ಕಷ್ಟ ಆದ್ರೂ ನಾವು ವೀಡ್ ಕಟ್ಟರ್ಲ್ಲಿ ವೀಡಿಂಗ್ ಮಾಡೋದಿದೆಯಲ್ಲ ಅದು ಒಳ್ಳೆ ಮೆಥಡ್ ಅದು, ಅದನ್ನ ಇಷ್ಟಪಡ್ತೇನೆ. ಹೀಗೆ ಸ್ವಚ್ಛತೆ ಕಾಪಾಡುವ ಮೂಲಕ ನಿಮ್ಮ ತೋಟವನ್ನು ಸುಮಾರು 10 ವರ್ಷಗಳ ಕಾಲ ದಾಳಿಂಬೆ ತೋಟವನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಯ್ತು ಅನ್ನುವಂಥದ್ದು. ಡ್ರ್ಯಾಗನ್ ಫ್ರೂಟ್ನ ಬೆಳೆಯನ್ನ ಯಾವಾಗ ಮಾಡಿದ್ರಿ ಮತ್ತೆ ಯಾಕೆ ಮಾಡಿದ್ರಿ? ಸರ್, ಡ್ರ್ಯಾಗನ್ ಫ್ರೂಟು 3 ವರ್ಷ ಆಯ್ತು, 3 ಇಯರ್ ಬ್ಯಾಕ್ ಮಾಡಿದ್ದು. ಆಕ್ಚುಲಿ ನಮ್ಮಲ್ಲಿ ಈಗ ಹಳೆ ಫ್ಲಾಟ್ ಒಂದು ಹೋಯ್ತು, ಹೋದಾಗ ದಾಳಿಂಬೆ ಮತ್ತೆ ಹೊಸದು ಅಷ್ಟೊತ್ತಿಗೆ ಅದನ್ನ ಪ್ಲಾಂಟಿಂಗ್ ಮಾಡಿದ್ದೆ, ಅದು 1 ವರ್ಷದ್ದು ಬೆಳೆ ಆಯ್ತು, ಹಣ್ಣಿ ಬಿಟ್ಟಿದ್ದೆ ಅವಾಗ. ಈಗೇನು ಡ್ರ್ಯಾಗನ್ ಮಾಡಿದ್ದೀನಿ, ಆ ಜಾಗ ತುಂಬಾ ಹೈಟು, ಒಂಥರ ಅದು ಜರುಗ್ ಭೂಮಿ, ಅಂತ ಫರ್ಟೈಲ್ ತೆಂಗುನು ಮಾಡಕ್ ಅಲ್ಲಿ. ಆಕ್ಚುಲಿ ಟೀಕು ಮಾವು ಹಾಕಿದ್ದು, ಆಮೇಲೆ ತುಂಬಾ ಅದು ಗಟ್ಟಿ ಹಾರ್ಡ್ ಭೂಮಿ ಅದು, ಅದೇನು ಟೀಕು ಅಷ್ಟೇನ ಸರಿಯಾಗಿ ಬರಲಿಲ್ಲ, ಮಾವನ್ನಂತ ಇಳುವರಿ ತೆಗಿತಿರ್ಲಿಲ್ಲ. ಆಮೇಲೆ ಇದಕ್ಕೇನಾರ ಒಂದು ಮಾಡೋಣ ಅಂತ, ಆಮೇಲೆ ನಮ್ಮ ಫ್ರೆಂಡ್ ಒಬ್ರು ಮಂಜುನಾಥ್ ಅಂತೇಳಿ ಮಂದೇವಳ್ಳಿ ಅವರು, ಅವರು ಪ್ರೋಗ್ರೆಸ್ ಫಾರ್ಮರು, ಅವರು ನಾವು ಹಿಂಗೆ ಮಾತಾಡ್ತಾ ಅವಾಗಲೂ ಡ್ರಾಟೆ, ಅವರು ಒಂದು 8 ಎಕರೆ ತೆಂಗಿನ ಹಾಳು ಬಿಟ್ಬಿಟ್ರು. ಆಮೇಲೆ ನಮ್ಮ ತೆಂಗುಗಳು ನೀರು ವಾಟರ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗೋದಲ್ಲ, ನಾವು ಅಡಿಕೆ ಬಂದಿರೋ ಆದಾಯ ಬರೀ ಬೋರ್ ಕೊರ್ಸಕ್ಕೆ ಅದಕ್ಕೆ ಹಾಳಾಗಿ ಹೋಗಿದೆ ನಮ್ಮ ಭಾಗದಲ್ಲಿ. ಅವರು ಅಡಿಕೆ ಹಾಕಿ ಅವರು ಅಷ್ಟು ಅಡಿಕೆನ ಕೈ ಬಿಟ್ಬಿಟ್ರು ಮೇಂಟೈನ್, ವಾಟರ್ ಮ್ಯಾನೇಜ್ ಮಾಡೋಕ್ಕಾಗಲ್ಲ, ಬೋರ್ ಎಲ್ಲ ಫೇಲ್ ಹೋಗಿ. ಆಮೇಲೆ ಕೊನೆ ಅವರು ನಾವು ಕೂತಿಗೆ ಮಾತಾಡ್ತಾ, ಸರ್ ಕಮ್ಮಿ ನೀರಲ್ಲಿ ಏನಾರು ಬಂದ್ರದ್ದು ಬೆಳಿಬೇಕು ಸರ್, ನಾವು ಎಲ್ಲರೂ ದಾಳಿಂಬೆಯಿಂದ ಓಡ್ತಾ ಇದ್ದಾರೆ, ದಾಳಿಂಬೆಯನ್ನ 7-8 ವರ್ಷ ಓಡಿದ್ದೀನಿ, ಈಗ ಎಕ್ಸ್ಟೆಂಡೇಷನ್ 1.5 ಎಕರೆ ಇದೆ ಸಾಕು ನನಗೆ, ನನಗೆ ವರ್ಷ 1-2.5 ಎಕರೆಯಲ್ಲಿ ಕಮ್ಮಿ ಶ್ರಮದಲ್ಲಿ ವರ್ಷ 1-8-10 ಲಕ್ಷ ಆದಾಯ ಸಾಕು, ಅದು ಬಿಟ್ಟು ನಾವು ಡ್ರ್ಯಾಗನ್ ಮಾಡೋಣ, ಕಮ್ಮಿ ನೀರಲ್ಲಿ ಬರೋದು ಡ್ರ್ಯಾಗನ್ ಸೂಟಬಲ್ಲು ಅಂತ ನಾವು ಯೋಚನೆ ಮಾಡಿ, ಅವರು ನಾವು ಡ್ರ್ಯಾಗನ್ ಬೆಳೆದಿರೋದು ಚಿಂತಾಮಣಿ, ಆಮೇಲೆ ಈ ಹಿರಿಯೂರು ಇಲ್ಲೆಲ್ಲ ಬೆಳೆದರು. ಅಲ್ಲಿ ನೋಡಿ ನಮಗೊಂದು ಐಡಿಯಾ ಬರುತ್ತೆ ಅಂತೇಳಿ ನಾವು ನಮ್ಮ ಸ್ನೇಹಿತರು ನಾಗರಾಜ್ ಅಂತೇಳಿ ಜಾವಗಲ್ಲವರು ಅವ್ರ ಸ್ನೇಹಿತರು ಅವರು ನಾವೆಲ್ಲ ಮೂರು ಜನ ಕಮ್ಯಾಂಡ್ ಆಗಿ ನನ್ನ ಮಗ ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ ದರ್ಶನ್ ಅಂತೇಳಿ, ಅವನು ಈಸ್ ಅಗ್ರಿಕಲ್ಚರ್ ಇಂಟ್ರೆಸ್ಟೆಡ್, ಅವನು ಕರ್ಕೊಂಡು ನೋಡೋಣ ಬನ್ನಿ ಅಂತೇಳಿ ಹೊರಟು ಹೋದಾಗ ಸರ್ ನಮಗೆ ಅಂದರೆ ನಾನು ಇನ್ನೊಂದು ನನಗೆ ಅನುಭವ ಎಕ್ಸ್ಪೀರಿಯನ್ಸ್ ಆಗಿದ್ದೇನು ಅಂತಂದರೆ, ನಾವು ರೈತರು ಈಗ ನಾವು ಏನು ಬೆಳೀತಾ ಇದ್ದೀವಿ ನಮ್ಮ ಬೆಳೆ ನಾನು ಹೇಳ್ತಾ ಇದ್ದೀನಿ ನಾನು ನಿಮಗೆ, ನೀವು ಎಲ್ಲ ಕೇಳ್ತಾ ಇದ್ದೀರಾ ಇದು ಏನು ಮಾಡಬೇಕು ಪ್ರಿಕಾಷನ್, ಈ ಪ್ರಿಕಾಷನಿಂದ ಏನಾಗುತ್ತೆ, ಇದರಲ್ಲಿ ಲಾಸ್ ಹೆಂಗಾಗುತ್ತೆ, ಮೆರಿಟ್ ಏನು ಡಿಮೆರಿಟ್ ಏನು ಅಂತ ನಿಮಗೆ ಹೇಳ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ದೀರಾ. ರೈತರು ಕೆಲವರು ಬಿಗ್ ಫಾರ್ಮರ್ಸ್ ಅವರು, ಅವರು ನಾವು ಹೋದಾಗ ನಮಗೆ ಯಾರೂ ಪಾಸಿಟಿವ್ ಆಗಿ ಹೇಳಿಲ್ಲ, ಡ್ರ್ಯಾಗನ್ ಬೆಳೆಯೋದಕ್ಕೆ ಯಾರೂ ಪಾಸಿಟಿವ್ ಹೇಳಿಲ್ಲ. ನಮಗೆ ಆಶ್ಚರ್ಯ ಆಗೋಯ್ತು, ಇದೇ ನೀವು ಇವರು ಒಬ್ರು ಒಂದು 10 ಎಕರೆ ಹಾಕೊಂಡಿದ್ದಾರೆ ಅವ್ರು ಹೇಳ್ತಾರೆ ಏನ್ರಿ ಬಹಳ ಜೀರೋ ಮೇಂಟೆನೆನ್ಸು ಅಂತಂದ್ರು. ಆಮೇಲೆ ಇನ್ನೊಬ್ರು ಚಿಂತಾಮಣಿಲಿ ಒಬ್ರು ಮಾಡಿದ್ರು, ಅಲ್ಲಿಗೆ ಹೋಗ್ತೀವಿ ಅವ್ರು 7-8 ಎಕರೆ ಹಾಕೊಂಡಿದ್ದಾರೆ, ಅವ್ರು ಒಳ್ಳೆ ಈಲ್ಡ್ ತೆಗಿತಾ ಇದಾರೆ ಎಲ್ಲ ಮಾಡ್ರೆ, ಏ ಕಷ್ಟ ಸರ್ ನೀವು ಮೇಂಟೈನ್ ಮಾಡೋದು, ಇದು ನಾವು ಇಲ್ಲೆಲ್ಲೋ ಅಂತದ್ದು ಮಾಲಿ ಕೊಡ್ತೀವಿ ನೀವು ಬಂದು ಇಲ್ಲೆಲ್ಲ ಮೇಂಟೈನ್ ಮಾಡೋಕ್ಕಾಗುತ್ತೆ, ಇದು ಡ್ರ್ಯಾಗನ್ ವೆರಿ ಟಫ್ ಇದು ಹಾಗೆ ಹೀಗೆ ಅಂತಂತ ನಮಗೆ ಮಾಡೋದು. ನನಗೆ ಒಂದು ಚಿಂತನೆ ಏನು ಅಂತಂದ್ರೆ ರೈತರ ಬಗ್ಗೆ ನಾವು ಮಾಡ್ತಾ ಇರೋದು 7 ಎಕರೆ ಯಾರೋ ಬೆಳೀತಾ ಇದಾರೆ, ಅವರೇನು ಇಡೀ ಬೆಂಗಳೂರಿಗೆ ಕೊಡೋಕ್ಕಾಗತ್ತ, ಕರ್ನಾಟಕಕ್ಕೆಲ್ಲ ಕೊಡೋಕ್ಕಾಗತ್ತ? ಅದು ಆ ಒಂದು ಸಂಕುಚಿತ ಮನೋಭಾವ ರೈತರಲ್ಲಿ ಇರಬಾರ್ದು. ಅವ್ರೇನ್ ತಿಳ್ಕೊಂಡ್ಬಿಟ್ಟಿರ್ತಾರೆ ಯಾರೂ ಬೆಳಿಲಿಲ್ಲ ಅಂದ್ರೆ 200 ರೂಪಾಯಿ ಆಗ್ಬಿಡುತ್ತೆ ಅಂತ. ಉದಾಹರಣೆ ಈಗ 200 ರೂಪಾಯಿ ಡ್ರ್ಯಾಗನ್ ನಾವು ರೇಟ್ ಮಾರಿದವರು ರಿಟೇಲ್ ಅಂದ್ರೆ 350 ರೂಪಾಯಿ ಒಂದು ತಗೋಬೇಕು, ಕನ್ಸೂಮರೇ ಕಮ್ಮಿ ಆಗ್ತಾರಲ್ಲ, ಕನ್ಸೂಮರ್ ಇಲ್ಲ ಅಂತಂದ್ರೆ ನಾವೇನು ಕೆಪಾಸಿಟಿ ಮೇಂಟೈನ್ ಮಾಡೋಕ್ಕಾಗತ್ತೆ? ಆವಾಗ ಕೊನೆಗೆ ನಮಗೆ ಒಂಥರ ಡಿಪ್ರೆಸ್ ಆಯ್ತು, ನಮಗೆ ಒಂಥರ ಪಾಸಿಟಿವ್ ಆಗಿ ಯಾರು ನಮ್ಗೆ ಹೇಳಿಲ್ಲ. ಕೊನೆಗೆ ಅಲ್ಲಿಂದ ಬಂದು ನಾವು ನಮ್ಮ ಸ್ನೇಹಿತರು, ಆಮೇಲೆ ಒನ್ಸ್ ಇನ್ವೆಸ್ಟ್ಮೆಂಟ್ ಅದು, ದಾಳಿಂಬೆಗಾರ 40 ರೂಪಾಯಿ ಕೊಟ್ಟು ಗಿಡ ಹಾಕಿ ಒಂದು 1.5 ಲಕ್ಷ ಖರ್ಚು ಮಾಡಿದ್ರೆ ಅದು ಸ್ಟೆಪ್ ಬೈ ಸ್ಟೆಪ್ ತಿಂಗಳ ತಿಂಗಳ ಖರ್ಚು ಸ್ಪ್ರೇ ಇರುತ್ತೆ, ಹಿಂಗೆ ಸ್ಪ್ರೇ ಮೇಂಟೈನ್ ಮಾಡಿ ಹೆಂಗೆ ಮಾಡ್ಕೊಂಡು ಹೋಗ್ತೀವಿ. ಬಟ್ ಅದಂಗಲ್ಲ, ರಿಂಗು ಪೋಲು ಡ್ರಿಪ್ಪು ಕಟಿಂಗ್ಸು ಒಂದೇ ಸರಿ ಪ್ಲಾಂಟ್ ಮಾಡಬೇಕು, ಒಂದು ಪೋಲಿಗೆ ಮಿನಿಮಮ್ 1,000 ರೂಪಾಯಿ ಖರ್ಚು ಬರುತ್ತೆ ಸರ್. ನಾನು 500 ಪೋಲ್ ಹಾಕ್ಬೇಕು ಅಂತ 5 ಲಕ್ಷ ಮತ್ತೆ ಅರ್ಥ ವರ್ಕ್ ಅದೊಂದು 1 ಲಕ್ಷ ರೂಪಾಯಿ ಖರ್ಚಾಗುತ್ತೆ, 6 ಲಕ್ಷ ಇನ್ವೆಸ್ಟ್ ಮಾಡಬೇಕು, 6 ಲಕ್ಷ ನಾವು ಇನ್ವೆಸ್ಟ್ ಮಾಡೋಕೆ ಕೊಟ್ಟಿದ್ದೀವಿ, ಯಾರು ನಮಗೆ ಪಾಸಿಟಿವ್ ಆಗಿ ಹೇಳ್ತಾ ಇಲ್ಲ, ಇದೇನು ಕತೆ, ಏ ಬೇಡ ಸರ್ ಮತ್ತೆ ಎಲ್ಲೋ ದುಡ್ಡಲ್ಲಿ ಮಾಡ್ಕೊಂಡು ಏನೋ ಒಂಚೂರು ಈ ಬೋರ್ ಕೊರೆ ಸುಸ್ತಾಗ್ಬಿಟ್ಟಿದ್ದೀವಿ ಬೇಡ ಅಂತ ನಾವು ಮಂಜಣ್ಣರು ನಾವು ಇಬ್ರು ಡ್ರಾಪ್ ಮಾಡೋದು. ಆಮೇಲೆ ನಾವು ಡಿಪೆಂಡ್ ಆಗಿದ್ದು ತೆಂಗು ಅಡಿಕೆ ಮೇಲೆ, ಅಡಿಕೆ ನಮ್ಮನ್ನ ನೀರಿಲ್ಲದಲ್ಲೇ ಸುಸ್ತು ಮಾಡಾಕಿತ್ತು, ಅಡಿಕೆ ಸವಾಸ ಬೇಡ ಅಂತ ಅದಂತ ಅಡಿಕೆ ಇದೆ 600 ಗಡೆ ಇತ್ತು, ಅದು ಹೋಗಿರೋದು ಒಂದೂ ಮತ್ತೆ ರೀಪ್ಲಾಂಟ್ ಮಾಡಿಲ್ಲ, ಅದು ಹೋಗ್ಬಿಟ್ರೆ ಸಾಕು ನಂಗಾಗಿದೆ ನಮಗೆ, ಯಾಕೆಂದ್ರೆ ವಾಟರ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗಲ್ಲ ಅಂದರೆ ಬರಲ್ಲ, ಅದು ಕಷ್ಟ ಆಗ್ತದೆ. ಅದೇನಿದ್ರು ಡ್ಯಾಮ್ ನೀರು ಇರಬೇಕು, ಇಲ್ಲ ಹೆವಿ ರೈನ್ಫಾಲ್ ಆಗಬೇಕು ಅಂತ ಇರೋದ್ರಲ್ಲಿ ಅಡಿಕೆ ಸೂಟಬಲ್ಲು. ನಾವೇನೋ ಕಮರ್ಷಿಯಲ್ ಅಂತೇಳಿ ಮಾಡಿ ಬಯಲ್ಸಿ ಮೇಲೆ ಸಿಗಾಕೊಂಡು ಎಲ್ಲರೂ ಒದ್ದಾಡ್ತಾ ಇದ್ದಾರೆ, ಯಾವುದೋ ವರ್ಷ ಆದಾಯ ಆಗುತ್ತೆ ಮತ್ತೆ ಮುಂದೆ ವರ್ಷ ಬೋರ್ ಕೊರ್ಸ್ಕೊಂತೈತೆ, ಅದು ಸಮಸ್ಯೆ ಇದು. ಆಮೇಲೆ ಕೊನೆಗೆ ನಾವು ಯೋಚನೆ ಮಾಡಿದ್ದೇನಂದ್ರೆ, ಈಗ 10 ರೂಪಾಯಿ ಒಂದು ಕಾಯಿತು ಸರ್, ಅವಾಗ ನಮ್ದು 50 ಸಾವಿರ ರೂಪಾಯಿ ಬೀಳೋದು, 5 ಲಕ್ಷ ದುಡ್ಡು ಆಗುತ್ತೆ. ಒಂದು ಡ್ರ್ಯಾಗನ್ ಬೆಲೆ ಬೆಂಗಳೂರಲ್ಲಿ 100 ರೂಪಾಯಿ ಒಂದು ಪೀಸ್ ಮಾರ್ತಾರೆ, ಒಂದು ಪೀಸ್ ಮಾರ್ತಾರೆ. ನಾವು ಯಾರು ನಾವು ಬೆಂಗಳೂರು ಮಾರ್ಕೆಟ್ ಇರೋದೇ ಬೇಡ, ಹೆಂಗಿರೋ ನಮ್ಮ ಹೈವೇ ಆಗಿದೆ, ಶಿವಮೊಗ್ಗ ಇಡೋ ಹೈವೇ ಸ್ಟಾರ್ಟ್ ಆಗ್ತಾ ಐತೆ, ನಾವು ಹಾಕೋಣ ಇಲ್ಲೇ ಮಾರ್ಬಿಡೋಣ, ಇಲ್ಲೇ 50 ರೂಪಾಯಿ ಒಂದು ಕವರ್ ಹಾಕಿ ಹೆಂಗಿದ್ರು 800-300 ರೂಪಾಯಿ ಕೊಟ್ರೆ ಲೇಬರ್ ಸಿಗ್ತಾರೆ, ಹೆಂಗ ಒಂದು ಟಾಟಾ ಎಸಿ ಅಂತದ ಒಂದು 1 ಲಕ್ಷ ರೂಪಾಯಿ ಕೊಟ್ಟು ಸಿಗುತ್ತೆ, ಅದ್ರ ತುಂಬ್ಕೊಂಬಿಟ್ಟು 5 ವೇಲ್ ಇಟ್ಟು ಮಾರ್ಬಿಡೋಣ, 1-5 ಪಟ್ಟು ಆದಾಯ ಆಗುತ್ತಲ್ಲ. ನಮ್ ಮಾಡ್ತಾ ಇರೋದು ತೆಂಗು ಮೇಜರ್ ಕೃಷಿ, ನಮ್ಗೆ ಅಡಿಕೆ ಗ್ಯಾರಂಟಿ ಇಲ್ಲ, ದಾಳಿಂಬೆ ಬೆಳೀತಾ ಇದೀವಿ ಅದು ಎಫರ್ಟ್ ಮೇಲೆ ಆಗ್ತಾ ಐತೆ. ಆಮೇಲೆ ನಮ್ಮಲ್ಲಿ ಎಲ್ಲಾ ದಾಳಿಂಬೆ ಕೊಟ್ಬಿಟ್ರು, ನನ್ನಂದೆ ಇದು ಎಲ್ಲರೂ ಐಡೆಂಟಿಟಿಗೆ ಹೋದ್ರೆ ಇದು ಬ್ಲೈಟ್ ಅಂತ ರೋಗ ಬರುತ್ತೆ ಸರ್. ಆ ಬ್ಲೈಟ್ ಸ್ಟಾರ್ಟ್ ಆದ್ರೆ ನನಗೆ ಒಂದು ಎಕ್ಸ್ಪೀರಿಯನ್ಸ್, ನಿಡಗಡ್ತಲ್ಲಿ ಒಬ್ರು ಲೇಡಿ ಅವರು ಚಿಕ್ಕಮಂಗ್ಳೂರವರು, ಪಕ್ಕದಲ್ಲಿ ಬ್ಲೈಟ್ ಇದೆ ಗೊತ್ತಿಲ್ಲ, ಇವರು ಪ್ಲಾಂಟ್ ಮಾಡ್ಬಿಟ್ರು 1,000 ಚಿಲ್ಲರೆ ಗಿಡ ಸರ್. ನಾವು ಆವಾಗ ಹೆಚ್ಚು ಕಮ್ಮಿ ಆ ಒಂದು 6-7 ವರ್ಷದಿಂದನೆ ಒಂದು 10-15 ಲಕ್ಷ ರೂಪಾಯಿ ಖರ್ಚು ಮಾಡಿರು, ಅದು ಬೇರೆ ಜಾರ್ ಲೀಸ್ ಮಾಡಿ ಅವ್ದು ಎಕ್ಸ್ಪ್ರೆಸ್ ಆಯ್ತು, ಒಂದು ಕಾಯಿನೂ ಕೊಡ್ಲಿಲ್ಲ ಕೊಯ್ಲಿಲ್ಲ ಹಂಗೆ ಫ್ಲಾಟ್ ಬಿಟ್ಟೋದ್ರು. ಅದು ನೋಡಿದ್ದೆ ನಾನು ಸರ್. ನೋಡ್ಬೇಕು ರೈತರು ಎಲ್ಲಾ ಕಡೆ ಆಂಗಲ್ ನೋಡಿದಾಗ ಏನಾಗುತ್ತೆ, ಇದ್ರಲ್ಲಿ ಮೆರಿಟ್ ಟೆಸ್ಟ್ ಇದೆ ಡಿಮೆರಿಟ್ ಇದೆ ಎರಡು ಗೊತ್ತಾಗುತ್ತೆ, ಯಾವ್ದನ್ನ ಮಾಡ್ಬೇಕಾದ್ರೆ ಡಿಮೆರಿಟ್ ಎರಡು ತಿಳ್ಕೋಬೇಕು. ಆಮೇಲೆ ದಾಳಿಂಬೆದ ಏನಾಯ್ತು ಅದು ಯೋಚನೆ ಮಾಡಿದೆ ನಾನು, ಅದು ಯೋಚನೆ ಮಾಡಿದಾಗ ಯಾಕೆ ಮಾಡಬಾರ್ದು ಅಂತ ಯೋಚನೆ ಮಾಡಿ ನಾನು ಅವ್ರಿಗೆ ಇದನ್ನ ಶೇರ್ ಮಾಡಿದೆ ನಮ್ಮ ಸ್ನೇಹಿತರಿಗೆ, ಸರ್ ನಾನು ಹಿಂಗೆ ಯೋಚನೆ ಮಾಡಿದೀನಿ ಕರೆಕ್ಟ್ ಸರ್ ನಡೀರಿ ಅಂತ ಹೇಳ್ಬಿಟ್ಟು ಇಬ್ರು ಹಾಕ್ತು, ಮಂಜುನಾಥ್ ಅಂತೇಳಿ ಮಂದೇವಳ್ಳಿ ಅವರು, ಅವ್ರ ನಾವು ಇಬ್ರು ಹಾಕ್ತು, ಅವ್ರು ಇನ್ನೊಬ್ರು ಬಂದಿದ್ರು ನಮ್ಮ ಸ್ನೇಹಿತರು, ಅವ್ರವ್ರು ಮನಸ್ಸು ಮಾಡಲಿಲ್ಲ. ಈಗ ಹೇಳ್ತಾರೆ ಸರ್ ಅವತ್ತು ನೀವು ಮನಸ್ಸು ಮಾಡಲಿಲ್ಲ ಅಂತಂದ್ರೆ ನಾನು ಡ್ರ್ಯಾಗನ್ ಮಾಡ್ತಿರ್ಲಿಲ್ಲ ನೀವು ಮಾಡ್ತಿರ್ಲಿಲ್ಲ ಅಂತ. ಆಮೇಲೆ ಇದ್ರ ಡ್ರ್ಯಾಗನ್ನಲ್ಲಿ ಇನ್ನೊಂದು ಬಹಳ ಇಂಪಾರ್ಟೆಂಟ್ ನಾನು ಹೇಳ್ಬೇಕಾಗಿರೋ ವಿಷಯ ಅಂದರೆ ಇದರಲ್ಲಿ 3-4 ವೆರೈಟಿ ಇದೆ, ಅದರಲ್ಲಿ ಪಿಂಕ್ ಇದೆ ವೈಟ್ ಇದೆ ಆಮೇಲೆ ಪಿಂಕಲ್ಲಿ ಜಂಬೋ ಅಂತಿದೆ. ಆ ಜಂಬೋ ಇವತ್ತು ಡಿಮ್ಯಾಂಡ್ ಇದೆ. ಏನಕ್ಕೆ ಡಿಮ್ಯಾಂಡ್ ಅಂದರೆ ಈಗ ಸೈಜ್ಗೆ ಕ್ವಾಲಿಟಿ, ಈಗ ಸೈಜ್ಗೆ ರೇಟು, ಅದ್ರಲ್ಲಿ ಏನು ಗ್ರೇಡಿಂಗ್ ಮಾಡ್ತಾರೆ, ಮೂರು ಗ್ರೇಡಿಂಗ್ ಮಾಡ್ತಾರಲ್ಲಿ, 300 ಬಿಲೋ ಒಂದು, 200 ಬಿಲೋ ಒಂದು, 400 ಎಬೋವ್ ಒಂದು, 450 ಒಂದು. ನಮ್ದು ಜಂಬೋ ವೆರೈಟಿ ಏನಿದೆ 450 ಎಬೋ ಬರುತ್ತೆ. ಅದು ಚೆನ್ನಾಗ್ ನೀವು ವಾಟರ್ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಮಾಡಿ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಬರುತ್ತೆ. ಅದಕ್ಕೆ 100 ರೂಪಾಯಿ ಇದ್ರೆ ಇದು ಅದಕ್ಕಿಂತ 30 ರೂಪಾಯಿ ಕಮ್ಮಿ ಇರುತ್ತೆ. ಹಾಗಾಗಿ ಎನಿ ಡ್ರ್ಯಾಗನ್ ಫ್ರೂಟ್ ಹೊಸದಾಗಿ ಪ್ಲಾಂಟ್ ಮಾಡೋರು ಏನು ಅಂದ್ರೆ ಪಿಂಕ್ ಜಂಬೋ ಮಾಡಿ. ಆಮೇಲೆ ವೈಟ್ಗೂ ಸ್ವಲ್ಪ ಡಿಮ್ಯಾಂಡ್ ಇಲ್ಲ, ವೈಟ್ ಡಿಮ್ಯಾಂಡ್ ಇಲ್ಲ, ವೈಟ್ ಸ್ವಲ್ಪ ಇದೆ. ಆಮೇಲೆ ಅಲ್ಲಿ ಮೀಡಿಯಂ ಬಂದು ಬರುತ್ತೆ, ಆ ಮೀಡಿಯಂ ಮಾಡಬೇಡಿ. ಆದಷ್ಟು ನೀವು ಕಟಿಂಗ್ಸ್ ತಗೋಬೇಕಾದ್ರೆ ಬಹಳ ಇಂಪಾರ್ಟೆಂಟ್, ರೈತರು ನಾವು ಪ್ಲಾಂಟಿಂಗೆ ಬಹಳ ಇಂಪಾರ್ಟು, ಪ್ಲಾಂಟಿಂಗ್ ಸ್ಯಾಂಪಲ್ಸ್, ಆಮೇಲೆ ಹೆಲ್ದಿ ಇರಬೇಕದು, ಆಮೇಲೆ ಅದಕ್ಕೆ ಅದರಲ್ಲಿ ಫಂಗಸ್ ಇನ್ಫೆಕ್ಷನ್ ಆಗಬಾರ್ದು, ಎಲ್ಲೋ ರೆಡ್ ರೆಡ್ ಆಗಿರ್ತದೆ ಅದು ಫಂಗಸ್ ಇನ್ಫೆಕ್ಷನ್ ಆಗುತ್ತೆ, ಆ ಥರ ಪ್ಲಾಂಟ್ ಇರ್ಬೋದು. ನೀವು ಫ್ಲವರ್ ಗಿವ್ ನೋಡಿ, ಒಂದು 5 ರೂಪಾಯಿ ಜಾಸ್ತಿ ಆಗಲಿ, ಒಳ್ಳೆ ಪ್ಲಾಂಟನ್ನು ತಂದು ಹಾಕಿದ್ರೆ ನಮಗೆ ಲಕ್ಕಿಲಿ ಏನಾಯ್ತು ಈಗ ಒಬ್ರು ಹೇಳ್ಬೇಕು, ಮಿಸ್ ಮಾಡ್ಕೊಂಡೆ ನಾನು. ನಮಗೆ ಇಷ್ಟೆಲ್ಲ ಆಯಿತು, ಏನೋ ಈ ಬೇರೆ ಯಾರೋ 7 ಎಕರೆ ಮಾಡಿದ್ರು, ಅವ್ರು ಯಾರೋ ನಮ್ಗೆ ಸಪೋರ್ಟ್ ಮಾಡಲಿಲ್ಲ ಹೇಳಿಲ್ಲ ಅಂತ. ಕೊನೆಗೆ ನಮಗೆ ಒಬ್ರು ಲಿಂಕ್ ಸಿಗ್ತಾನೆ, ಮಂಜುನಾಥ್ ಅವರು ಲಿಂಕ್ ತಗೊಂಡು ಮುಂಡ್ರಿಗೆಯಲ್ಲೂ ವೇಣುಗೋಪಾಲ್ ಅಂತ ಹೇಳ್ಬಿಟ್ಟು, ಅವರು ಪ್ರೋಗ್ರೆಸಿವ್ ಫಾರ್ಮರು, ಅವ್ರು ತುಂಬ ಒಳ್ಳೆ ಲ್ಯಾಂಡ್ ಲಾರ್ಡು ಪ್ಯಾಡಿ ಅವ್ರದ್ದು. ಅವ್ರದ್ದು ಮುಂಡ್ರಿಗೆ ಹತ್ರ ಅವ್ರದ್ದು ಒಂದು 7-8 ಎಕರೆ ಜಮೀನಿತ್ತು, ಅವರು ಡಿಪ್ಲೊಮಾ ಹೋಲ್ಡ್ರು, ಅವರು ಬೆಳೆದಿದ್ರು, ಅವ್ರು ಸ್ವಲ್ಪ ಇನೋವೇಷನ್ ಮನುಷ್ಯ, ತುಂಬ ಒಳ್ಳೆಯವರು, ತುಂಬ ಹಂಬಲ್ ಅವರು. ಆಮೇಲೆ ನಾವು ಹೋಗಿ ಅವ್ರನ್ನ ಅಪ್ರೋಚ್ ಮಾಡಿದ್ವು, ಅಪ್ರೋಚ್ ಮಾಡಿದ್ದು ಅಂತ ಏನ್ಸ್ ಒಂದು 2 ಅವರ್ ಅವ್ರ ಜೊತೆ ಇದ್ದ ಅಷ್ಟೇ ಸರ್, 1 ಅವರ್ ಅವ್ರು ಫ್ಲಾಟಿಗೆ ಹೋದು ಮಾಡೋದು. ಅವ್ರು ಒಂದೇ ಮಾತು ಹೇಳಿದ್ದು, ಸರ್ ಹಿಂಗೆಲ್ಲ ನಮಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ, ಹಿಂಗೆ ಯಾರೋ ನಮಗೆ ಫಾರ್ಮರ್ಸ್ ಬೆಳೆದ ಸಪೋರ್ಟ್ ಹೇಳ್ತಾ ಇಲ್ಲ ನಮಗೆ, ಯಾಕೆಂದ್ರೆ ಒಂದು ಇನ್ವೆಸ್ಟ್ ಮಾಡಬೇಕು, ನಾವೇ ಹಿಂಗೆ ತೆಂಗು ಅಡಿಕೆ ಯಾಕೆ ಸೋತೋಗ್ಬಿಟ್ಟಿದ್ದೀವಿ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ. ಒಂದೇ ಮಾತು ಹೇಳಿದ್ದು, ಸರ್ ನೀವು ತಗೊಂಡೋಗಿ ಹಾಕಿ ಸರ್, 50 ರೂಪಾಯಿ ರೇಟ್ ಸಿಕ್ಕಿರೋ ಡ್ರ್ಯಾಗನ್ ಲಾಸ್ ಆಗಲ್ಲ, ನಾನು ನಿಮಗೆ ಗೈಡ್ ಮಾಡ್ತೀನಿ, ಕಟಿಂಗ್ಸು ಕೊಡ್ತೀನಿ, ನಮ್ಮ ವೆರೈಟೀಸ್ ಚೆನ್ನಾಗಿದೆ, ನೀವು ಲೋಕಲಲ್ಲಿ ಬೆಂಗಳೂರಲ್ಲಿ ಈಗ ಸ್ಟಾರ್ಟ್ ಆಗಿದೆ, ಆಗಲೇ ಇಲ್ವಾ ಅಂತ ನನಗೆ ಬಾಂಬೆ ಲಿಂಕ್ ಇದೆ, ನಾನು ನಿಮಗೆ ಮಾರ್ಕೆಟ್ ಮಾಡ್ಕೊಡ್ತೀನಿ, ನೀವು ಮಾಡಿ ಅಂತ ನಮಗೆ ಹೇಳಿರು. ಅವ್ರು ಹೇಳಿದ ಮೇಲೆ ನಾವು ಯೋಚನೆ ಮಾಡಿದ್ದು, ಒಂದು 50 ರೂಪಾಯಿ ರೋಡಲ್ಲಿ ಇಟ್ಟು ಮಾಡೋಣ, 100 ರೂಪಾಯಿ ಬೆಂಗಳೂರಿಗೆ ಯೋಚನೆ ಮಾಡಿದ್ದಕ್ಕೆ ಅವ್ರಿಗೆ ಅವ್ರು ಪಾಸಿಟಿವ್ ನಮ್ಗೆ ಹೇಳಿದಾಗ ಬಂದು ಅವ್ರ ಹತ್ರಲ್ಲೇ ಕಟಿಂಗ್ಸ್ ತರಿಸಿ, ಅವ್ರ ರಿಲೇಟಿವ್ ರಾಜಶೇಖರ್ ಅಂತ ಅವ್ರ ಹತ್ರ ಹೋಗಿ ಕಟಿಂಗ್ ಎಲ್ಲ ಕೊಡಿಸಿರು ಪಾಪ, ಅವ್ರದ್ದು ಕ್ಲೋಸ್ ಆಗಿತ್ತು, ಕಟಿಂಗ್ ನೋಡಿ ಪ್ಲಾಂಟ್ ಮಾಡಿದ್ವು. ಪ್ಲಾಂಟ್ ಮಾಡಿದಾಗ ಅವ್ರು ಏನೇನು ಡೈರೆಕ್ಷನ್ ಕೊಡ್ತಾರೆ, ಆಮೇಲೆ ಮಂಜುನಾಥ್ ಅವ್ರಿಗೆ ತುಂಬ ಐಡಿಯಾ ಇತ್ತು, ಇಬ್ಬರು ಮಾಡಿದ್ರು ಸರ್. ಕೆಲವರೆಲ್ಲ ಡ್ರ್ಯಾಗನ್ ಪಾಪ ಮಾಡಿದ್ದಾರೆ ನಮ್ಮಲ್ಲೂ, ಸಿಮೆಂಟ್ ಪೋಲ್ ಹಾಕಿದ್ದಾರೆ, ಕಟಿಂಗ್ಸ್ ಹಾಕಿದ್ದಾರೆ, ರಿಂಗ್ ಹಾಕಿದ್ದಾರೆ. ಇವತ್ತವರೆಗೂ ಅವ್ರು ಯಾರು ಸಹ ಆ ಕಂಬದಿಂದ ರಿಂಗ್ ಅಂತ ತುತ್ತೆ ಆ ರಿಂಗಿಗೆ ಹತ್ತಿಲ್ಲ, ಒಂದು ಗಿಡದಲ್ಲಿ 5-10 ಕಾಯಿ ಅಷ್ಟೇನೆ. ಅಂದರೆ ಅವರಿಗೆ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲ. ರೈತರು ಇನ್ವೆಸ್ಟ್ ನನ್ನಷ್ಟೇ ಇನ್ವೆಸ್ಟ್ ಮಾಡಿದ್ದಾರೆ, ಅವ್ರಿಗೆ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಸಮಸ್ಯೆಯಿಂದ ಎಲ್ಲ ಮಾಡ್ತಾರೆ, ಬಂಡವಾಳ ಹಾಕಿದ್ದಾರೆ ಸರ್, ಅವರಿಗೆ ನನ್ನಷ್ಟು ಬಂಡವಾಳ ಹಾಕಿದ್ದಾರೆ ಅವ್ರಿಗೆ. ಸರಿಯಾದ ಸಮಯಕ್ಕೆ ಯಾವ್ಯಾವ ಅಂಶಗಳಿಗೆ ಗೊಬ್ಬರಗಳು ಕೊಡಬೇಕು, ಅದನ್ನ ಏನ್ ಮಾಡಬೇಕು, ಆಮೇಲೆ ಅದನ್ನ ಕಟಿಂಗ್ ಹೆಂಗ್ ಮಾಡಬೇಕು, ಆಮೇಲೆ ಇನ್ನರ್ ಕೆನಾಪಿಲಿ ಫ್ಲವರ್ ಬರಲ್ಲ, ಆ ರೆಸ್ಟ್ ಟೈಮಲ್ಲಿ ಇನ್ನರ್ ಕೆನಾಪಿ ತಕ್ಕಬೇಕು, ಆಮೇಲೆ ಸನ್ಲೈಟ್ ಟೈಮಲ್ಲಿ ಅದಕ್ಕೆಲ್ಲ ಕಯೋಲಿನ್ ಅಂತ ಸ್ಪ್ರೇ ಬರುತ್ತೆ, ಆ ಸ್ಪ್ರೇ ಕೊಡಬೇಕು. ಅದ್ ಏನೋ ನಾಲೆಡ್ಜ್ ಇಲ್ದಲೇ ಸುಮ್ಮನೆ ಕಿತ್ತಾಗ್ತಾ ಇದಾರೆ, ಕೃಷ್ಣ ಗಿಡ ಯಾಕೋ ಫೇಲ್ ಆಯ್ತಿದ್ದು ಅಂತ ಕಿತ್ತಾಗ್ತಾ ಇದಾರೆ. ಹೀಗಾಗ್ತದೆ, ರೈತರು ಏನನ್ನೇ ಮಾಡಬೇಕಾದ್ರೂ ಅದು ಮೂಲವಾಗಿ ಅದ್ರ ಬಗ್ಗೆ ಮಾಹಿತಿ ತಗೋಬೇಕು. ಒಂದ್ಸರಿ ಹಾಗೆ ಆಯ್ತು, ಇಟ್ಟಿವ್ರ ನಾನು ಇಂಟರ್ವ್ಯೂ ಮಾಡಕ್ಕೆ ಅಂತ ಬಂದಿದ್ರು, ನಾನು ಅವ್ರಿಗೊಂದು ಏನೋ ಬ್ಲೇಮ್ ಮಾಡಿದೆ, ಮೇಡಮ್ ನೀವು ನ್ಯೂಸ್ ಚಾನಲ್ ಅಲ್ಲ, ನಮಗೇನು ರೈತರಿಗೆ ಯಾರು ಸಪೋರ್ಟ್ ಮಾಡಲ್ಲ, ಯಾರು ಬಂದು ಏನು ಮಾಡಲ್ಲ, ನಮ್ಮ ಆರ್ಟಿಕಲ್ಚರ್ ಅಲ್ಲಿ ಇವ್ರು ಇರ್ತಾರೆ, ಸರ್ ಇರ್ತಾರೆ, ಯಾರು ಇರ್ತಾರೆ, ಯಾರು ಬಂದು ಮಾಡಲ್ಲ ಅಂತ ನಾನು ಸುಮ್ಮನೆ ಬ್ಲೇಮ್ ಮಾಡಿದೆ. ಅವರೊಂದು ಮಾತು ಹೇಳಿರು, ಸರ್ ಅವಶ್ಯಕತೆ ಇರೋದು ಯಾರಿ ಸರ್ ನಿಮಗೆ, ಕಾಯಿಲೆ ಆದಾಗ ಎಲ್ಲಿಗೆ ಹೋಗ್ತೀರಾ ನೀವು, ಹಾಸ್ಪಿಟ್ಲಿ, ಹಾಸ್ಪಿಟ್ಲಿಗೆ ಮನೆ ತಗ್ ಬರುತ್ತಾ ಇಲ್ಲ. ಇವತ್ತು ನಮ್ಮ ಸತೀಶ್ ಸರ್ ಇರ್ಬೋದು, ನಮ್ಮ ವಿನಯ್ ಇರ್ಬೋದು, ಇವರೆಲ್ಲ ಗ್ರಾಜುಯೇಟ್ ಪರ್ಸನ್ ಅವರೆಲ್ಲವ, ನಾವು ಹೋಗಿ ನಮ್ಮ ಸಮಸ್ಯೆ ಆಗಿದೆ ಅಂತ ನಮ್ಮ ಫೋಟೋ ತಕ್ಕೊಂಡು ಏನೋ ಕಟಿಂಗ್ಸ್ ತಗೊಂಡೋಗಿ ಕೊಟ್ರೆ ಅದಕ್ಕೆ ನೀವೊಂದು ಮಾಹಿತಿ ಕೊಡ್ತಾರೆ, ನೀವು ಇಂತಿಂಥ ಟೈಮಲ್ಲಿ ಮಾಡಿ, ಇಲ್ಲ ಅವ್ರನ್ನ ಕಲ ಅವ್ರ ಅಸ್ಟೆಂಟ್ಸ್ ಬೇಕಾಚನ್ ಇರ್ತ ಕಳಿಸ್ತಾರೆ, ನಾವೇನೋ ತಗೊಳಲ್ಲ, ನಾವು ಬ್ಲೇಮ್ ಮಾಡ್ತೀವಿ ಅಷ್ಟೇ. ಬ್ಲೇಮ್ ಮಾಡೋದ್ರಿಂದ ಯಾವುದು ಪ್ರಯೋಜನ ಆಗಲ್ಲ ಸರ್. ಅದರಲ್ಲೂ ನಾವು ಇವೆಲ್ಲ ಎಕ್ಸಾಟಿಕ್ ಫ್ರೂಟ್ಸ್ಗಳು ಅಂತಂದ್ರೆ ಇದು ತುಂಬಾ ನಾಲೆಡ್ಜ್. ಇದಕ್ಕೆ ಎಕ್ಸಾಟಿಕ್ ಫ್ರೂಟ್ ಬೆಳಿಬೇಕು ಅಂತ ನಮ್ಮ ಹುಡುಗ ಅವ್ರ ಚಕ್ಷಯ್ ಅಂತ ಹೇಳಿದ್ರಲ್ಲ, ಅವರು ನೆಟ್ಟಲ್ಲಿ ಹುಡುಕ್ತಾರೆ ವಿಯೆಟ್ನಾಮ್ ಮೂಲದಲ್ಲಿದ್ದು ಅದ್ರದ್ದು ಹೆಂಗೆ, ನೇಚರ್ ಹೆಂಗೆ, ಇದಕ್ಕೆ ಇನ್ಫೆಕ್ಷನ್ ಹೆಂಗೆ, ಈಗ ಯಾವುದೋ ಒಂದು ಸ್ಪ್ರೇ. ನಮ್ಮ ಸ್ನೇಹಿತರ ಹಂಗೆ ಆಯ್ತು, ಮೊನ್ನೆ ನಾನು ಹೇಳಿದ್ದೆ ಅವರಿಗೆ, ಅಕ್ಷಯ್ ಅವ್ರದ ಡೈರೆಕ್ಷನ್ ತಗೊಂಡು ನೀವು ಸ್ಪ್ರೇ ಕೊಡಿ, ಇಲ್ಲಾಂದ್ರೆ ಕಷ್ಟ ಆಗುತ್ತೆ ಅಂತ. ನಾನು ಅವ್ರ ಡೈರೆಕ್ಷನ್ ಕೊಡಲ್ಲ, ಅವ್ರೇನ್ ಮಾಡ್ಬಿಟ್ರು ಯಾವುದೋ ಒಂದು ಸ್ಪ್ರೇ ಕೊಟ್ಬಿಟ್ರು, ಇನ್ಫೆಕ್ಷನ್ ಆಗಿ ಸರ್ ಅರ್ಧ ರೆಟಿ ಮರಿ ರಣ್ಣದ ಸ್ಕಿನ್ ಔಟ್ ಆಗ್ಬಿಡ್ತು. ಹಾಗೆ ಯಾವಳ ಇಂಪಾರ್ಟೆಂಟು ಡೈರೆಕ್ಷನ್. ಡ್ರ್ಯಾಗನ್ ಫ್ರೂಟ್ ನೀವ್ ಯಾವ ತಳಿ ಹಾಕೊಂಡಿದ್ರಿ? ಸರ್ ನಮ್ದು ಜಂಬೋ ಪಿಂಕ್ ಜಂಬೋ ಅಂತೇಳಿ, ಅದು ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ವಿಶೇಷ ಏನು ಡ್ರ್ಯಾಗನ್ ಅಂದ್ರೆ, ನಮ್ಮ ಅರಸೀಕೆರೆ ತಾಲೂಕಲ್ಲಿ ಬಾಣಾವರ ಹೋಬಳಿ, ಆಮೇಲೆ ಈ ಕಡೆ ಕಡೂರು, ಆಮೇಲೆ ಹೊಸದುರ್ಗ, ಹಿರಿಯೂರು, ಈ ಬೆಲ್ಟ್ ಏನಿದೆ ದಿ ಸೂಟಬಲ್ ಡ್ರ್ಯಾಗನ್. ಡ್ರ್ಯಾಗನ್ ಹೇಗೆ ಅಂತಂದ್ರೆ ಇದು ಕ್ಲೈಮೆಟಿಕಲ್ಲೂ ಚೆನ್ನಾಗಿದೆ, ಆಮೇಲೆ ಅದಕ್ಕೆ ಹೆಚ್ಚಿಗೆ ಶೀತನೂ ಆಗಬಾರ್ದು. ತುಂಬಾ ರೈನ್ಫಾಲ್ ಆದ್ರೆ ಫ್ಲವರ್ ಟೈಮಲ್ಲಿ ಫ್ಲವರ್ ಡ್ರಾಪ್ ಆಗಿಬಿಡುತ್ತೆ. ಏನೋ ಒಂದು ಅವರೆಕಾಳು ದಪ್ಪಕ್ಕೆ ಫ್ಲವರ್ ಕ್ರಿಯೇಟ್ ಆಗುತ್ತೆ ಫಸ್ಟ್. ಅವಾಗ ಏನಾರ ಒಂದು ವೀಕ್ ಒಂದು ನಮಗೆ ಮೊನ್ನೆ ಒಂದು ಬ್ಯಾಚ್ ಹೋಗಿಬಿಡ್ತು, ಮಂಜುನಾಥ್ ಅವ್ರು ನಮ್ದು ಬ್ಯಾಚ್ ಹೋಗ್ಬಿಡ್ತು, ಅದು ಓವರ್ ಶೀತ ಡ್ರಾಪ್ ಆಗುತ್ತೆ. ನಮ್ಮ ಬಾಣಾವರದಿಂದ ಸ್ವಲ್ಪ ಕಮ್ಮಿ ರೈನ್ ಶ್ಯಾಡೋ ಏರಿಯಾ ನಮ್ದು, ಇದು ಚೆನ್ನಾಗಿ ಬರುತ್ತೆ. ಆಮೇಲೆ ಮೊನ್ನೆ ನನಗೆ ನಾನು ಭದ್ರಾ ಪ್ರಾಜೆಕ್ಟ್ ಹತ್ರ ಒಬ್ರು ಈ ಫ್ಯಾಷನ್ ಫ್ರೂಟ್ ಹಾಕಿದ್ದಾರೆ ಅಂತ ನೋಡಕ್ಕೆ ಅಂತ ಹೋಗಿದ್ರು. ಅವರು ಡ್ರ್ಯಾಗನ್ ಹಾಕಿದ್ರು, ಅವರು ಹೆಚ್ಚು ಕಮ್ಮಿ 2000 ಡ್ರ್ಯಾಗನ್ ಹಾಕಿದ್ದಾರೆ ಒಂದು 20 acres ಲ್ಯಾಂಡ್ ಅಲ್ಲಿ. ಅದು ಎಕ್ಸಾಟಿಕ್ ಫ್ರೂಟ್ ಎಲ್ಲ ಹಾಕಿದ್ದಾರೆ, ಮ್ಯಾಂಗೋಸ್ಟಿನ್ ಅಂತೆ, ರ್ಯಾಂಬೂಟನ್ ಅಂತೆ, ಏನೆಲ್ಲ ಬೆಳೆದಾರೆ ಇಂಟರ್ ಕ್ರಾಪ್, ಅದು ಡ್ರ್ಯಾಗನ್ ಹಾಕಿದ್ರು. ಅವ್ರದ್ದು ಎಲ್ಲ ಫೀಡಿಂಗ್ ಇದೆ, ಎಲ್ಲ ಟ್ರಂಚಿಂಗ್ ಇದೆ, ಎಲ್ಲ ಮೇಂಟೈನ್ ಇದೆ. ಆ ಹೆವಿ ರೈನ್ಫಾಲ್ ಪ್ರಾಬ್ಲಮ್ ಆಗಿ ಅವ್ರಿಗೆ, ಒಂದು ಪೋಲಲ್ಲಿ 4 ಗಿಡ ಇರುತ್ತಲ್ಲ, 5-8 ಅಷ್ಟೇ ಎಷ್ಟು, ಅದೇ ನಮ್ಮಲ್ಲಿ ಹೆಚ್ಚು ಕಮ್ಮಿ 25 ತನಕ ಕಾಯ್ಬಿಡ್ತದೆ. ಅಂದ್ರೆ ಹೆವಿ ಹೀಲ್ಡ್ ಬರುತ್ತೆ ನಮ್ಮಲ್ಲಿ. ಅಂದ್ರೆ ವಾತಾವರಣ ಚೆನ್ನಾಗಿದೆ ಅಂತೀರಿ ಇಲ್ಲಿ ಬಾಣಾವರ ಮತ್ತೆ ಏನ್ ಹಿರಿಯೂರ್ ಸರೌಂಡಿಂಗ್, ತುಮಕೂರು, ಸಿರಾ, ಇದೇನ್ ಡ್ರೈ ಬೆಲ್ಟ್ ಇದೆ ಇದು. ಡ್ರ್ಯಾಗನ್ ಗೆ ಸಸ್ಟೈನಬಲ್ ಒಳ್ಳೆ ಬಿಳುವರಿ ತೆಗಿತಕ್ಕಂತ ಜಾಗ ಇದು. ಯಾವ್ಯಾವ ಕಾಲಕ್ಕೆ ಡ್ರ್ಯಾಗನ್ ಫ್ರೂಟ್ ಅಲ್ಲಿ ಏನೇನ್ ಕೆಲಸ ಮಾಡ್ಬೇಕಾಗತ್ತೆ? ಫಸ್ಟ್ ನಾವು ಪ್ಲಾಂಟಿಂಗ್ ಮಾಡಿ ನಾವು 1 ವರ್ಷ 12 ನಾವು ಬೆಳೆಸ್ತೀವಿ. 12 ಬೆಳೆದದು ಜೂನ್ ಇಂದ ಸ್ಟಾರ್ಟ್ ಆಗುತ್ತದು. ನೀವು ಎಷ್ಟೇ ತಿಂಗಳಲ್ಲಿ ಬೆಳೆಸಿದ್ರು ಜೂನ್ ಜುಲೈಲಿ ಫ್ಲವರ್ ಸ್ಟಾರ್ಟ್ ಆಗುತ್ತೆ. ಬೇರೆ ಬೆಳೆ ಹಂಗೆ ನಾವು ರೆಸ್ಟ್ ಮಾಡಿ ಇದ್ ಮಾಡಿ ಏನ್ ಬರಲ್ಲದು, ಅದೊಂಥರ ಮ್ಯಾಂಗೋ, ಆಮೇಲೆ ಸಪೋಟ ಈ ತರದು. ಅದ್ ಯಾವ್ಯಾವಾಗ ಫ್ಲವರ್ ಬರಬೇಕು ಅಂತ ನ್ಯಾಚುರಲ್ ಇರುತ್ತೆ ಆವಾಗಲೇ ಬರೋದು. ಅದ್ ಮುಂಗಾರು ಮಳೆ ಸ್ಟಾರ್ಟ್ ಆದ್ಮೇಲೆ ಅದಕ್ಕೆ ಫ್ಲವರ್ ಜನರೇಟ್ ಆಗೋದಕ್ಕೆ ಅದು ಸಪೋರ್ಟೆಡ್ ಕ್ಲೈಮೇಟ್ ಆ ಕ್ಲೈಮೇಟ್ಗೆ ಬರುತ್ತೆ. ಬಟ್ ಪೋಮೋ ವರ್ಷದಲ್ಲಿ ಒಂದೇ ಕ್ರಾಪು, ಇದಂಗಲ್ಲ ಬ್ಯಾಚ್ ಬರುತ್ತೆ. 40 days ಒಂದ್ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಇದು ಹಾರ್ವೆಸ್ಟ್ ಆಗ್ತಿದ್ದಂಗೆ ಮತ್ತೆ ಫ್ಲವರ್ ಬರುತ್ತೆ. ನಾವು ಜೂನ್ ಜುಲೈ ಇಂದ ಸ್ಟಾರ್ಟ್ ಮಾಡ್ಕೊಂಡ್ರೆ ನಮಗೆ ಅಪ್ ಟು ಡಿಸೆಂಬರ್ ತನಕ ಬರುತ್ತೆ. 4 ಕೊಯ್ಬಹುದು. 4 ಅಂದ್ರೆ ಮಿನಿಮಮ್ ಅಂತಂದ್ರೆ 1 acre ಮಾಡಿದ್ರೆ 500 ಪೋಲ್ ಹಾಕಿರ್ತೀವಿ. ಮಿನಿಮಮ್ ಅಂದ್ರೆ 3-4 ಟನ್ ಕೊಯ್ಬಹುದು, 3 ಟನ್. ಬಟ್ ಅದಕ್ಕಿಂತ ಜಾಸ್ತಿ ಕೊಯ್ಬಹುದು. ಬಟ್ ಅದ್ರ ತುಂಬಾ ಮೇಂಟೈನ್ ಮಾಡ್ಬೇಕು. ನಮ್ಮ ಮಂಜುನಾಥ್ ಅವರು 8 ತನಕ ಕೊಯ್ತಾರ. ಅವ್ರು ಅವ್ರದ್ದು ತುಂಬಾ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಇರುತ್ತೆ, ತುಂಬಾ ಇಂಟ್ರೆಸ್ಟ್ ಮಾಡ್ತಾರ ಅವರು. ಬಟ್ ನಾನೇ ಅದೇ ಫಾಲೋ ಅಪ್ ಮಾಡ್ತೀವಿ. ಬಟ್ ನನಗೆ ಬೇರೆ ತೋಟ ಇದೆ, ಆಮೇಲೆ ದಾಳಿಂಬೆ ಮೇಂಟೈನ್ ಮಾಡಬೇಕು, ಅಷ್ಟು ಕಾನ್ಸಂಟ್ರೇಟ್ ಕೊಡಕ್ಕೆ. ಆಮೇಲೆ ಸಾಯ್ಲು ಬಹಳ ಇಂಪಾರ್ಟೆನ್ಸ್ ಅನ್ಸುತ್ತೆ. ನಂದು 4 ಬರುತ್ತೆ, ಅವ್ರದ್ದು 8 ಬರುತ್ತೆ. ಅವ್ರಿಗೆ ಹೆಚ್ಚು ಕಮ್ಮಿ ಕರ್ನಾಟಕದಲ್ಲಿ ಅವರು ಹೈಯೆಸ್ಟ್ ಹೀಲ್ಡರ್ ಅವ್ರೆಯ ಡ್ರ್ಯಾಗನ್ ಅಲ್ಲಿ. ಹೌದು. ಈಗ ಡ್ರ್ಯಾಗನ್ ಫ್ರೂಟ್ ನ ಮಾರುಕಟ್ಟೆ ಹೇಗೆ ನಿಮ್ಗೆ? ಸರ್, ಡ್ರ್ಯಾಗನ್ ಫ್ರೂಟ್ ಮಾರ್ಕೆಟ್ ಗೆ ನಮಗೆ ಫಸ್ಟ್ ವರ್ಷ ಆಗದಾಗ ನಾವು ಎದುರೋಗ್ಬಿಟ್ಟಿದ್ ನಾವು. ಫಸ್ಟ್ ಬೆಳೆ ಬಂತು, 1 2 ಸಿಕ್ಕಿದ್ ನನಗೆ, 3-4 ಹಣ್ಣು ಸಿಕ್ತು. ಅದನ್ನ ಇನ್ನೆಲ್ಲಿ ಬೆಂಗಳೂರು ತನಕ ತಗೊಂಡೋಗಲ್ಲ, ಈ ಲೋಕಲ್ ಅಲ್ಲಿ ಹಣ್ಣಿನ ಅಂಗಡಿಯವ್ರು ಪರಿಚಯ ಇದ್ರಲ್ಲ, ಅವ್ರು ತಗೊಂಡೋಗಿ ನೋಡಪ್ಪ ಒಂದು 4 ಡ್ರ್ಯಾಗನ್ ಇದೆ, ಇದನ್ನ ತಗೋ, ಇದು ಮಾರು ಅಂದ್ರೆ ಹಣ ಇದು ಯಾರೋ ತಿನ್ನಲ್ಲ, ಎಲ್ಲ ಬಿಸಾಕ್ತಾರೆ ಅಂದ್ರು. ಆ ರೀತಿ ಆಗೋದಕ್ಕೆ ಕಾರಣ ಏನು ಅಂತಂದ್ರೆ, ಈ ಡ್ರ್ಯಾಗನ್ ನಮಗೆ ಮಾರ್ಕೆಟೇ ಇಲ್ಲಿ ನಮ್ ಇಂಡಿಯಾದಲ್ಲಿ ಫೇಲ್ ಆಗೋ ಕಾರಣ ಅಂದ್ರೆ, ವಿಯೆಟ್ನಾಮ್ ಡ್ರ್ಯಾಗನ್ ಬರುತ್ತೆ, ಅದು ರೆಡ್ ಬೆಳೆ ಅಲ್ಲ, ಅವರು ವೈಟೇ ಬೆಳೆಯೋದವರು. ಅದು ಟೇಸ್ಟ್ ಇರಲ್ಲ, ಅದನ್ನ ತಿಂದ ಅಭ್ಯಾಸ ಆಗ್ಬಿಟ್ಟು ಏನ್ ಮಾಡಿದಾರೆ, ಇದನ್ನ ಇದು ತಿನ್ನೋದಕ್ಕೆ ಸೂಟಬಲ್ ಅಲ್ಲ ಟೇಸ್ಟ್. ನಮ್ ಇಂಡಿಯನ್ ಹೆಂಗೆ ಅಂದ್ರೆ ಟೇಸ್ಟ್ ಬೇಕು, ಸ್ವೀಟ್ ಇದ್ರೆ ಮಾತ್ರ ಅದರಲ್ಲೂ ಸ್ವೀಟ್ ಇರಬೇಕು, ಬೇರೆ ಏನಾದ್ರು ಆಗ್ಲಿ ರುಚಿ ಇರಬೇಕು, ರುಚಿ ಇರಬೇಕು, ಅದರಲ್ಲೂ ಸ್ವೀಟ್ ಇರಬೇಕು. ಸೇಬು, ಗ್ರೇಪ್ಸ್, ಗ್ರೇಪ್ ಆಗ್ಲಿ ಈಗ ಎಂತದ ಸ್ವಲ್ಪ ಉಳಿದ್ರೆ ತಿನ್ನಲ್ಲ ನಾವು, ಅದು ಸ್ವೀಟ್ ಆಗಬೇಕು ಅಂತ. ಆಮೇಲೆ ಕೊನೆಗೆ ತಗೊಂಡೋಗಿ ನಾವು ಅಂದ್ರೆ ಇದನ್ನ ಯಾರೋ ತಗೊಳಲ್ಲ ಕಣ್ರಿ, ಅಲ್ಲಿ ಯಾರೋ ಬೀರೂರ್ ಹತ್ರ ಬೆಳೆದು ಎಲ್ಲ ಬಿಸಾಕ್ತಾ ಇದಾರೆ ಅಂತ ರೋಡಿಗೆ ಅಂದ್ರು. ನನಗೆ ಸರಿ ಬೇಜಾರು ಆಯ್ತು. ಆಮೇಲೆ ಇವ್ರು ಎಷ್ಟು ಬ್ಯಾಡ್ ನಾಲೆಡ್ಜ್ ಇದೆ ಅಂತ ಅಷ್ಟೇ ನನಗೆಲ್ಲ ಗೊತ್ತಿತ್ತು. ಮಾರ್ಕೆಟ್ ಬೆಂಗಳೂರಲ್ಲಿ ಇದೆ, ಹೊಸಕೂರು ಮಾರ್ಕೆಟ್ ಅಲ್ಲಿ ಅದಕ್ಕೆ ಮಾರ್ಕೆಟ್ ಇದೆ, ಬಟ್ ಏನು 4 ಇತ್ತಲ್ಲ ಇಲ್ಲ ಮಾರ್ಲಿ ಅವನು ಅಂತ ತಗೊಂಡೋದ್ರೆ ಅವ್ನು ಆ ಥರ ಆ ರೀತಿ ರಿಜೆಕ್ಟ್ ಮಾಡ್ದ. ನಾನೊಂದು ಅವನಿಗೆ ಪರಿಚಯ ಭಾಳ ಕ್ಲೋಸ್ ಇದ್ದ, ಅಷ್ಟೊತ್ತಿಗೆ ನಾನೇ ಮಾಡಿದ್ದೆ, ನಮ್ಮ ಸ್ನೇಹಿತರಿಗೆಲ್ಲ ಡ್ರ್ಯಾಗನ್ ಫ್ರೂಟ್ ಕೊಟ್ಟಿಸಿದ್ದೆ, ಫ್ರೀಯಾಗಿ ಕೊಟ್ಟು ನಾನು ಡ್ರ್ಯಾಗನ್ ಬೆಳೆದಿದ್ದೀನಿ ಅಂತ. ಅವ್ರಿಗೆ ಅವ್ರು ಖುಷಿಯಾಗಿ ತಿಂದು ತುಂಬಾ ಚೆನ್ನಾಗಿದೆ, ಆಮೇಲೆ ಒಳ್ಳೆ ಸ್ವೀಟ್ ಇದೆ, ನಾನು ಈ ತರ ತಿಂದೆ ಇಲ್ಲ, ನಾನು ಬೆಂಗಳೂರಲ್ಲ ನಾವು ಟ್ರೈ ಮಾಡಿದ್ದು, ಅಲ್ಲಿ ತಂದಿದ್ದು ಕ್ವಾಲಿಟಿ ಟೇಸ್ಟ್ ಇಷ್ಟೊಂದು ಟೇಸ್ಟ್ ಇರಲಿಲ್ಲ ಅಂತ ಅಷ್ಟೆಲ್ಲ ನನಗೆ ಗೊತ್ತಿತ್ತು. ನನಗೆ ಎಲ್ಲರಿಗೂ ಕೊಟ್ಟು, ನಮ್ಮ ಫ್ರೆಂಡ್ಸ್ಗೆಲ್ಲ ಫಸ್ಟ್ ಒಂದು ಗಿಫ್ಟ್ ತರ ಕೊಟ್ಟು ಮಾಡಿದೆ. ಆಮೇಲೆ ಕೊನೆಗೆ ತಗೊಂಡು ಅವನು ಇಟ್ಟು ಒಂದೇ ಮಾತು, ಅವನು ಇಟ್ಕೊಳಕ್ಕೂ ರೆಡಿ ಇಲ್ಲ, ಅವನೊಂದು ಜಾಗ ಇತ್ತು ನಾನೇ ಜೋಡಿಸಿದೆ ಅಂತಕಳಿ ನೋಡ್ರಿ. ರೈತರು ಆ ಮಟ್ಟಕ್ಕೆ ಏನ್ರಿ, ಕೆಲವು ಟೈಮ್ ಮಾರ್ಕೆಟ್ ಮಾಡ್ಬೇಕಾರೆ ತಮ್ಮ ಸ್ಟೇಟಸ್ ಇನ್ನೊಂದೆಲ್ಲ ಬಿಟ್ಟು ಬುದ್ಧಿವಂತಿಕೆನೂ ಬೇಕು ಅಂತ. ಈಗ ನಾನು ಬೈವೇಲ್ ಮಾರಕೊಳ್ತಿದ್ದ, ನಾನು ಇಲ್ಲಿ ಯಾಕೆ ಅಂತ ಈ ನೋಡಬಾರ್ದು ಅಂತೇಳಿ ಕಾರಿಂದ ತಗೊಂಬಂದು ಇಳಿಸಿ ನಾನು ನನ್ನ ಮಗನೂ ಅಲ್ಲ ಜಾಗ ಇತ್ತು ನನಗೆ ಜೋಡಿಸಿ ಒಂದ್ ಮಾತು ಹೇಳಿದೆ, ಇದು ವ್ಯಾಪಾರ ಆದ್ರೆ ದುಡ್ಡು ಕೊಡು, ಇಲ್ಲ ನನ್ ದುಡ್ಡು ಕೊಡೋದು ಬೇಡ ನೀನು, ಅದೆಷ್ಟು ಡ್ಯಾಮೇಜ್ ಆಗುತ್ತೆ ಹೇಳು, ನಾನು ಬಂದು ನೋಡೋದು ಇಲ್ಲ, ಎಷ್ಟು ಕೊಡ್ತೀಯ ಅಣ್ಣ ಅಂದೆ. ಎಲ್ಲ ಅಷ್ಟು ಕೊಡ್ತು ಬಿಸಾಕ್ತಾರೆ ಅಂತ. ನೋಡಪ್ಪ ನಿನ್ಗೆ ಎಷ್ಟಕ್ಕೆ ಬೇಕು ಅಂದೆ, 50 ರೂಪಾಯಿ ಕೊಡು ನೋಡ, ನಾನು 100 ರೂಪಾಯಿ 70 ರೂಪಾಯಿ ಹೋಗಿ ಮಾರ್ಬಿಡ್ತೀನಿ ಅಂದ. 50 ರೂಪಾಯಿ ತಗ ಅಂತ ಕೊಟ್ಟ ಅವನಿಗೆ ಇಟ್ಸೆ. ಅಷ್ಟೊತ್ತಿಗೆ ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಕೊಟ್ಟಿದ್ನಲ್ಲ ಅವರೆಲ್ಲ, ಏ ಅದೇ ಇಲ್ಲಿದೆ ಅಂದ್ರು, ಈಗ ಇಂಥ ಅಂಗಡಿಲಿ ನಾನು ಇಟ್ಟಿದ್ದೀನಿ ತಗೊಳ್ರಲ್ಲಿ, ಅವ್ನು ಈ ರೇಟಿಗೆ ಕೊಟ್ಟಿದ್ದೀನಿ ಅವನು 100 ರೂಪಾಯಿ ಒಳಗಡೆ ತಗೊಳ್ರಿ ಅಂತ ಹೇಳ್ಬಿಟ್ಟು ಅದು ಮಾರ್ಕೆಟ್ ಮಾಡಿದೆ. ಅದಾದ್ಮೇಲೆ ನಮಗೆ ಸ್ವಲ್ಪ ಲೈಟ್ ಆಗಿ ಅವ್ನು ಹೋಗಕತ್ತು, ಆಮೇಲೆ ಕೇಳಕತ್ತ ಕೊಡಿ ನಾನು ಒಂದು ಬಾಕ್ಸ್ ಕೊಡಿ ಎರಡು ಬಾಕ್ಸ್ ಕೊಡಿ ಅಷ್ಟೇ ಹೋಗೋದು, ಯಾರು ತಿನ್ನಾರ ಅಷ್ಟು ಇದಿಲ್ಲ ಅಂತ. ಈಗ ಬಾಣಾವರ ಒಂದು ಓಬ್ಳಿ ಇಟ್ಟು ಕೊಟ್ಟರಲ್ಲೇ ಸರ್ ಮಿನಿಮಮ್ ಅಂತಂದ್ರೆ ದಿನಕ್ಕೆ 1 ಕ್ವಿಂಟಲ್ ಡ್ರ್ಯಾಗನ್ ಹೋಗ್ತದೆ. ಆಮೇಲೆ ಈ ಕಿವಿ ಫ್ರೂಟ್ಸು ಇದೊಂದು ವಿಶೇಷ, ಕಿವಿ ಫ್ರೂಟ್ಸು ತುಂಬಾ ಈಗ ಡೆಂಗ್ಯೂ ಬಂದರಿಗೆ ಜ್ವರ ಬಂದರಿಗೆ ಪ್ಲೇಟೆಂಟ್ ಕಮ್ಮಿ ಆದಾಗ ಬೇಕು ಅಂತ ತಿನ್ನರು, ಅದು ಟೇಸ್ಟ್ ಇರಲ್ವಲ್ಲ. ಈಗೇನಾಗಿದೆ ಅಂದ್ರೆ ಈಗ ಡ್ರ್ಯಾಗನ್ ತಿಂತ ಇದಾರಂತೆ. ಈ ಮೊನ್ನೆ ನಮ್ಗೆ ಹಬ್ಬ ಇಲ್ಲ ಏನೂ ಇಲ್ಲ, ಹೆಂಗೋ ಹಣ್ಣಿನ ಅಂಗಡಿನ ಕೊಡ್ತೀನಿ, ಅವ್ನು ಹೇಳ್ತಿದ್ದ ಅಣ್ಣ ಎಲ್ಲ ಜ್ವರದಾರ ಕಾರಣ ತಿಂತಾ ಇರೋದ್ರು ಅಂದ. ಅದು ಅವರಿಗೆಲ್ಲ ಪ್ಲೇಟೆಂಟ್ ಜಾಸ್ತಿ ಆಗಿ ತಾಗ್ತಾ ಇದೆ ಅಂತ ಅವರೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ರು. ಹಾಗಾಗಿ ಆಮೇಲೆ ಜೊತೆಗೆ ನಮಗೆ ಏನಾಯ್ತು, ಅಷ್ಟೊಳಗೆ 1 ವರ್ಷ ಆ ತರ ಕಳೆದು, 2 ಟನ್ ಇತ್ತು ಅದ ಹೆಂಗ ಸಿಗ್ತಾ ಕಳ್ಕೊಂಡು ಇಲ್ಲೇ ಲೋಕಲಲ್ಲಿ ಯಾರಿಗೋ ಕೊಟ್ಟೆಲ್ಲ ಆಯ್ತು. ಕೊನೆಗೆ ನೆಕ್ಸ್ಟ್ ಇಯರ್ ಅಂದ್ರೆ ನಮಗೆ 2ನೇ ವರ್ಷದಿಂದ 10 ಗಟ್ಟಲೆ ಸಿಗಕತ್ಕಂತು. ಅಷ್ಟೊತ್ತಿಗೆ ನಮ್ಮ ವೇಣುಗೋಪಾಲ್ ಸರ್ ಎಲ್ಲ ಸೇರ್ಬಿಟ್ಟು ನಾವೇನ್ ಮಾಡುದು, ಒಂದು ಅಸೋಸಿಯೇಷನ್ ಮಾಡೋಣ ಕೆಫಾ ಅಂತ ಹೇಳ್ಬಿಟ್ಟು, ಕರ್ನಾಟಕ ಎಕ್ಸಾಟಿಕ್ ಫುಡ್ ಅಸೋಸಿಯೇಷನ್ ಅಂತ ಹೇಳ್ಬಿಟ್ಟು ಅದನ್ನ ಮಾಡಬೇಕು ಅಂತ. ಇದಕ್ಕೆ ಮೂಲ ನಮ್ಗೆ ಹಿರೇಳಿ ಫಾರಂ ಅಲ್ಲಿ ಕರುಣಾಕರ್ ಸರ್ ಅಂತಿದ್ದಾರೆ, ಅವರು ಎಕ್ಸಾಟಿಕ್ ಫ್ರೂಟ್ ಇಂಡಿಯನ್ ಎಡ್ ಅವರು, ಇಷ್ಟು ಕರ್ನಾಟಕ ಇಂಡಿಯನ್ ಹಿರೇಳಿ ಫಾರಂ ಅಂತಿದೆ, ಅದು IHR ದೆ, ಅದು ಬ್ರಾಂಚ್ ಇಲ್ಲಿದೆ. ಅದು ಡ್ರ್ಯಾಗನ್ಗೆ ತುಂಬಾ ಅವರು ರಿಸರ್ಚು, ಅವ್ರು ತುಂಬಾ ಒಳ್ಳೆಯವರು. ಆಮೇಲೆ ಅವರು ನಾವು ಹೋದಾಗ್ಲೂ ಸಹ ನಮಗೆ ಬಹಳ ರಿಯಾಲಿಟಿ ಹೇಳಿರು, ಡ್ರ್ಯಾಗನ್ ಅನ್ನ ನೀವು ಜಾಸ್ತಿ ಹಾಕ್ಬೇಡಿ, ಇವತ್ತಿನ ಒಂದ್ ಏನ್ ಡಿಮ್ಯಾಂಡ್ ಇದೆ ಡಿಮ್ಯಾಂಡಿಗೆ ಈಗ ಹಾಕಿರೋದು ಜಾಸ್ತಿ ಆಗಿದೆ. ಆಮೇಲೆ ಇವತ್ತು ಅಷ್ಟೇ, ಎಷ್ಟು ಬುದ್ಧಿವಂತಿಕೆ ಅವರು ಅಂದ್ರೆ, ನೀವು ಯಾರು ರಿಯಲ್ ಫಾರ್ಮರಾ? ಹಾ ಸರಿ, 1 ಎಕರೆ ಹಾಕಿ. ಆಮೇಲೆ ಜೊತೆಗೆ ಇದಕ್ಕೆ ಮಾರ್ಕೆಟ್ ಇಲ್ಲ, ಈವನ್ ಟುಡೇ ಮಾರ್ಕೆಟ್ ಇಲ್ಲ. ಈ ಮಾರ್ಕೆಟ್ ನ ನೀವೇ ಮಾಡ್ತಕ್ಕಂತ ಕೆಪಾಸಿಟಿನ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ರೆ ಪ್ರಮೋಟ್ ಮಾಡ್ಬೇಕಾದ್ರೆ ರಿಯಾಲಿಟಿ ಹೇಳ್ಕೊಟ್ರು. ಆಮೇಲೆ ಯಾರೋ ಈಗ ಅಫಿಷಿಯಲ್ಲು, ಆಮೇಲೆ ಯಾರೋ ಇನ್ಕಮ್ ಟ್ಯಾಕ್ಸ್ ಆಫೀಸರು, ಯಾರೋ ಒಬ್ಬರು ಲ್ಯಾಂಡ್ ಇರುತ್ತೆ ಸರ್ ನಾನು ಹೋಗ್ಬಿಟ್ಟು 1 ಎಕರೆ ಡ್ರ್ಯಾಗನ್ ಮಾಡ್ತೇನೆ ಅಂತಂದರಿಗೆ ಅವ್ರು ರಿಜೆಕ್ಟ್ ಮಾಡಿ ಕಳ್ಸಿದ್ದಾರೆ. ಸಪ್ಲೈ ಡಿಮ್ಯಾಂಡ್ ಮೇಲೆ ಚಟ ಇದು, ರಿಯಲ್ ಫಾರ್ಮರ್ ಬೆಳಿಬೇಕು. ಇದು ಕಮರ್ಷಿಯಲೈಸ್ ಮತ್ತೆ ಏನು ಈ ಕಾರ್ಪೊರೇಟರ್ ಸೆಕ್ಟರ್ಗೆ ಸಿಗಾಕೊಂಡ್ಬಿಟ್ರೆ ಅವ್ರು ಏನೋ ಮಾಡ್ಬಿಡ್ತಾರೆ, ರಿಯಲ್ ಫಾರ್ಮರ್ ಕಷ್ಟ ಸಿಗಾಕಂತಾರೆ ಅಂತ ತುಂಬಾ ಅವ್ರ ಬುದ್ಧಿವಂತಿಕೆಯಿಂದ ನಮ್ಮ ಕರುಣಾಕರ್ ಸರ್ ರೈತರೊಳಗಷ್ಟೇ, ನೀವು 2 ಎಕರೆ ಹಾಕರ್ 1 ಎಕರೆ ಹಾಕಿ, 1 ಎಕರೆ 1/2 ಎಕರೆ ಹಾಕಳಿ, ಅದರಲ್ಲೇ ಹೈ ಹೀಲ್ಡ್ ತೆಗೀರಿ, ಇದ್ರಲ್ಲಿ ವ್ಯಾಲ್ಯೂಡಿಷನ್ ಹೋಗಿ, ಜೆಲ್ ಮಾಡಿ, ಜ್ಯೂಸಸ್ ಮಾಡಿ, ಈ ತರ ಮಾಡಿ ಅಂತ ಅವ್ರು ತುಂಬಾ ಇನೋವೇಷನ್ ಅವರು. ಆಮೇಲೆ ರೈತರಿಗೆಲ್ಲ ಆಮೇಲೆ ಅವರೇ ಕರೆದ್ಬಿಟ್ಟು ಒಂದು ಅಸೋಸಿಯೇಷನ್ ಮಾಡಿ, ಅಸೋಸಿಯೇಷನ್ ಮಾಡಿಸಿದ್ದು ಅವ್ರೇನು ಪಾಪ. ಇವತ್ತು ನಮ್ಗೆ ಅಸೋಸಿಯೇಷನ್ ಮಾಡಿಸಿದ್ದು ಎಷ್ಟು ನಮಗೆ ಅನುಕೂಲ ಆಯಿತು ಅಂತಂದ್ರೆ ಸರ್. ಆಮೇಲೆ ಕೊನೆಗೆ ನಮಗೆ ಫಾರ್ಮರ್ಸ್ ಅಂಡ್ ಮತ್ತೆ ಬೈಯರ್ಸ್ ಒಂದು ಮೀಟ್ ಮಾಡಿಸಿರು ಜಿಕೆ ವಿಕೆಲಿ, ಅದು ನಮಗೆ ಪ್ಲಸ್ ಆಯಿತು. ಫಾರ್ಮರ್ಸ್ ಬೈಯರ್ಸ್ ಮೀಟ್ ಮಾಡಿಸಿ ಡ್ರ್ಯಾಗನ್ ಫ್ರೂಟ್ ಎಕ್ಸಾಟಿಕ್ ಫ್ರೂಟ್ಸ್ ಬಗ್ಗೆ ಇಡೀ ಕರ್ನಾಟಕ ಸ್ಟೇಟಲ್ಲಿ ಏನಿದ್ದಾರೆ ಅವರೆಲ್ಲರನ್ನು ಕರೆಸಿ ಅವಾಗ ಒಂದು ಲಿಂಕ್ ಬೆಳೀತು. ಆ ಲಿಂಕ್ ಮೇಲೆ ಏನಾಯ್ತು, ಈಗ ನಮಗೆ ಮಾರ್ಕೆಟಿಂಗ್ ಮಾಡೋದಕ್ಕೆ ತುಂಬ ಅನುಕೂಲ ಆಯಿತು. ಈಗ ನಮಗೆ ನೋಡಿ, ನಾವು ಸ್ಟಾರ್ಟಿಂಗ್ ಆಗ್ತಾಗ ಅಷ್ಟೊಂದು ಬಿಸಾಕ್ತಾರೆ ನಮ್ಮ ಮಟ್ಟಕ್ಕೆ ಇದ್ದಿದ್ದು, ಇವಾಗ ನಮಗೆ ಮಿನಿಮಮ್ ಪ್ರೈಸು, ನಮಗೆ ಡ್ರ್ಯಾಗನ್ ಹೇಳ್ತಾರೆ ಏನು 250 ರೂಪಾಯಿ ಮಾರ್ತಾರೆ ಬೆಂಗಳೂರಲ್ಲಿ, ಆ ರೇಟ್ ಅಲ್ಲ. ನಾನು ಸಿಂಪಲ್ ಹೇಳೋದು ಅಂತಂದರೆ ನಮಗೆ 70 ರೂಪಾಯಿಂದ 100 ರೂಪಾಯಿ ತನಕ ಸಿಕ್ಕಿದ್ರೆ ಒಳ್ಳೆ ರೇಟು ಡ್ರ್ಯಾಗನ್ನು, 70 above ಹೀಲ್ಡ್ ತೆಗಿಬೇಕು ನಾವು. ಹೀಲ್ಡ್ ತೆಗಿಲಿಲ್ಲ ವರ್ಕೌಟಾಗಲ್ಲ, ಹೀಲ್ಡ್ ತೆಗಿಬೇಕು. 100 ರೂಪಾಯಿ ಸಿಕ್ಕಿದ್ರೆ ತುಂಬ ಒಳ್ಳೆ ರೇಟು. ಆಮೇಲೆ ಜೊತೆಗೇನು ಅಂತಂದರೆ ಅದನ್ನ ನೀಟಾಗಿ ಮಾರ್ಕೆಟ್ ನಮಗೆ ತಗೊಂಡೋಗೋ ಬೈಯರ್ ಸಿಕ್ಕಿದ್ರೆ ತುಂಬ ಒಳ್ಳೇದು. ಈಗ ಮೇಜರ್ ನಮಗೆ ಇಲ್ಲಿ ನಾವು ಬಾಂಬೆ ಕಳಿಸ್ತಿದ್ದು, ಆಮೇಲೆ ನಾಸಿಕ್ ಕಳಿಸ್ತಾ ಇದ್ದು, ಬೆಂಗಳೂರು ಹೊಸಕೂರ್ ಮಾರ್ಕೆಟಿಗೆ ಕಳಿಸ್ತಿದ್ದು. ಅಲ್ಲೇನು ಅಂತಂದರೆ ಜಾಸ್ತಿ ಬಂದಾಗ ರೇಟು ಬಿದ್ದೋಗೋದು, ಆಮೇಲೆ ಕಮ್ಮಿ ಆದಾಗ ಡಿಮ್ಯಾಂಡ್ ಆಗೋದು. ಈಗ ಮಾರ್ಕೆಟ್ ನಮಗೆ ಗೊತ್ತಿಲ್ಲ, ಮಂಗಳೂರು ಮಾರ್ಕೆಟಿಗೆ ಕಳಿಸಿದ್ರೆ ಎಲ್ಲಿಂದಲೋ ಮಾಲ್ ಬಂತು ಇದಾಗಿತ್ತು, ನಮ್ಮ ಕೈಲಿ ಏನೂ ಇರಲ್ಲ, ಎಲ್ಲ ಅವರು ಇವ್ರ ಕೈಲೇ ಇತ್ತು, ಬಿಸ್ನೆಸ್ ಮ್ಯಾನ್ ಕೈಲೇ. ಅಲ್ಲಿ ಜಾಸ್ತಿ ಬಂದಾಗ ರೇಟ್ ಬೀಳ್ಸೋರು, ಆಮೇಲೆ ಇನ್ನೇನು ಒಂದ್ಸರಿ ರೇಟ್ ಸಿಗೋದು, ಈ ತರ ಸಮಸ್ಯೆ ಆಯ್ತು. ಈಗ ನೋಡಿ, ಈಗ ಕೇರಳದವರು ಈಗ ನಮ್ಮ ಮನೆ ಬಾಗಿಲಿಗೆ ಬರ್ತದಾರೆ, ಈಗ ನಮ್ಮ ಮನೆ ಹತ್ರನೇ ಬಂದು ಅವ್ರದೇ ವೆಹಿಕಲ್ ತಗೊಂಡ್ಬಂದು ಗ್ರೇಡಿಂಗ್ ಮಾಡ್ಕೊಂಡು ನಾವು ಕೊಯ್ದು ಹಾಕೋದಷ್ಟೇ. ಮುಂಚೆ ನಾವು ಹಂಗೆಲ್ಲ ಕೊಯ್ದು ಅದನ್ನೆಲ್ಲ ಬಾಕ್ಸ್ ಮಾಡಿ, ಕಾರ್ಟೂನ್ ಬಾಕ್ಸ್ ಮಾಡಿ ಅದನ್ನೆಲ್ಲ ಕಳಿಸ್ಬೇಕಾಯ್ತು. ಏನಿಲ್ಲ, ಪ್ಲಾಸ್ಟಿಕ್ ಕ್ರಿಯೇಟ್ ತರ್ತಾರೆ. ನಾನು ಡ್ರ್ಯಾಗನ್ ಆಗಲಿ ಎನಿ ಫ್ರೂಟ್ಸ್ ಆಗಲಿ, ಫ್ರೂಟ್ಸಲ್ಲಿ ಕ್ವಾಲಿಟಿ ಬೆಳೆದ್ರೆ ಮಾತ್ರ ನಮಗೆ ಬೆಲೆ. ಹಾಗಾಗಿ ಅವ್ರ ಮನೆ ಬಾಕ್ಲಿ ಬಂದು ಅಂತ ಹೇಳ್ಬಿಟ್ಟು ಈಗ ಅವರೇ ಬಂದು ವೀಕ್ಲಿ ಟ್ವೈಸ್ ಬರ್ತಾರೆ, ಅವರೇ ಬಂದು ತೊಗೊಂಡೋಗ್ತಾ ಇದಾರೆ. ಮಾರ್ಕೆಟ್ ಬಗ್ಗೆ ನಮಗೆ ನಮ್ಗೆ ಕೆಫ ಮಾಡಿದ್ದು ನಮಗೆ ಮಾರ್ಕೆಟಿಂಗಿಗೆ ತುಂಬಾ ಅನುಕೂಲ ಆಯಿತು. ಆಮೇಲೆ ಜೊತೆಗೆ ಏನಂದ್ರೆ ಕರ್ನಾಟಕದ ರೈತರಿಗೆ ಏನು ಒಂದು ಮೆಸೇಜ್ ಅಂದ್ರೆ, ಕೆಫ ಅಂತ ಒಂದು ಸಂಸ್ಥೆ ಇದೆ, ಕರ್ನಾಟಕ ಎಕ್ಸಾಟ್ ಅಸೋಸಿಯೇಷನ್, ನಿಮ್ಮ ಮೆಟ್ರೋ ರೋಡಲ್ಲಿ ಸಿಗುತ್ತೆ. ಆ ಸಂಸ್ಥೆ ನಮ್ಮ ಎಲ್ಲಾ ಡ್ರ್ಯಾಗನ್ ಅಸೋಸಿಯೇಷನ್ ಫಾರ್ಮರ್ಸ್ಗೆ ಮತ್ತೆ ಎಕ್ಸಾಟಿವ್ ಫ್ರೂಟ್ ಫಾರ್ಮರ್ಸ್ಗೆ ಹೆಚ್ಚಿಗೆ ಮಾಹಿತಿ ಸಿಗುತ್ತೆ. ಮತ್ತೆ ಕರುಣಾಕರ್ ಸರ್ ಅಂತ ಹಿರೇಳಿ ಫಾರಂ ಅಲ್ಲಿ ಅವರು ಇಟ್ಟಿದ್ದಾರೆ, ಅವರು ಸಹ ನಮಗೆ ಹೆಚ್ಚಿಗೆ ಮಾಹಿತಿ ಕೊಡ್ತಾರೆ. ಹಾಗಾಗಿ ಅಲ್ಲಿಂದ ಉಪಯೋಗ ಪಡ್ಕೋಬಹುದು ರೈತರು. ಈ ಕೆಫ ಅನ್ನುವಂಥದ್ದು ಯಾವಾಗ ಪ್ರಾರಂಭ ಆಯಿತು, ಇದರಲ್ಲಿ ನೀವು ಕೂಡ ನಿರ್ದೇಶಕರಾಗಿದ್ದೀರಿ, ಈ ಕೃಷಿಕರಿಗೆ ಹೇಗೆ ನೆರವಾಗ್ತಾ ಇದೆ? ಸರ್, ಕೆಫ ಫಾರ್ಮರ್ 3 ವರ್ಷದಿಂದ ಸ್ಟಾರ್ಟ್ ಆಯಿತು, ಕರ್ನಾಟಕ ಸರ್ ಮಾಡಿದ್ದು. ಪ್ರತಿ ಹಂತದಲ್ಲೂ ನಾವು ಏನಾರ ನಮ್ಗೆ ಏನಾರ ಸಮಸ್ಯೆ, ಒಂದು ಏನಾರ ಫಂಗಸ್ಸು, ಇನ್ನೊಂದು ಏನೋ ಪ್ರಾಬ್ಲಮ್ ಆಯಿತು ಅಂತ ನಮ್ಮ ಗ್ರೂಪಿಗೆ ನೀವು ಆ್ಯಡ್ ಮಾಡಿದರೆ ಇಮ್ಡಿಯೇಟ್ ಆಗಿ ನಮ್ಮಲ್ಲಿ ಎಕ್ಸ್ಪರ್ಟ್ ಫಾರ್ಮರ್ಸ್ ಇದ್ದಾರೆ, ಅವ್ರು ಇದನ್ನ ಇಂತಿಂಥ ಸ್ಪ್ರೇನೇ ಕೊಡಿ ಅಂತ ಇಮ್ಡಿಯೇಟ್ ಆಗಿ ನಮಗೆ ಅಲ್ಲಿ ಮೆಸೇಜ್ ಮಾಡೇ ಬಿಡ್ತಾರೆ, ಅವ್ರು ಎಕ್ಸ್ಪರ್ಟ್ ಇರ್ತಾರೆ, ಆಮೇಲೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಆಮೇಲೆ ಮಾರ್ಕೆಟಿಂಗ್ ಏನಾರ ನಮ್ಮ ಹತ್ತಿ ಇಷ್ಟು ಹಣ್ಣಿದೆ, ನಮಗೆ ಒಂದು 150 ಕೆಜಿ ಹಣ್ಣಿದೆ ಇಂಥ ಭಾಗದಲ್ಲಿ ಅಂತಂದಾಗ ಅಲ್ಲೇ ಲಿಂಕ್ ಕೊಟ್ಕೊಂಡು ಅಲ್ಲಿಗೆ ಅವಶ್ಯಕ ಯಾರಿಗೋ ಶಾರ್ಟೇಜ್ ಇರುತ್ತೆ, ಎಲ್ಲ ಬೇಕಿರುತ್ತೆ, ಇಂಥ ಹಣ್ಣಿದೆ ಅಂತ ಹೇಳ್ಬಿಟ್ಟು ಅದು ಮಾರ್ಕೆಟಿಂಗ್ ಮಾಡೋದಕ್ಕೂ, ಆಮೇಲೆ ಇನ್ನೂ ಹೆಚ್ಚಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಬಟ್ ಏನಾಗಿದೆ ಅಂತಂದ್ರೆ ರೈತರಲ್ಲಿ ಒಂದು ಸಮಸ್ಯೆ ಅಂದ್ರೆ, ಏನೇ ಮಾಡಬೇಕು ಅಂದ್ರೆ ರೈತ ಸಂಘಟನೆ ಆಗಲ್ಲ. ನಮ್ಮ ದೇಶದಲ್ಲಿ ಡ್ರಾಬ್ಯಾಕ್ ಆಗಿರೋದು ಅಂದ್ರೆ ರೈತರು ತಿಳ್ಕೊಬೇಕಾಗಿರೋದು. ಅವ್ರು ಏನ್ ತಿಳ್ಕೊಂತಾರೆ ಅಂತಂದ್ರೆ, ಈಗ ಪರಮೇಶ್ವರ್ ಅವರು ರಿಟರ್ನ್ ಹಣ್ಣಿದೆ, ಈಗ ನಮ್ದು ಗ್ರೂಪ್ ಅಲ್ಲಿ ಕೊಡಿ ಮಾಡೋಣ ಅಂತಂದ್ರೆ ಅವ್ರೇನ್ ತಿಳ್ಕೊಂತಾರೆ, ಅವ್ರು ನೆಗಡಿ ತಿಳ್ಕೊಂತಾರೆ. ಈಗ ನಮ್ಮ ಉದ್ದೇಶ ಏನು ಅಂದ್ರೆ, ಈಗ 1 ಟನ್ ಹಣ್ಣಿಗೆ ಬಂದು 3 ಟನ್ ಗಾಡಿ ತಗೊಂಬಂದ್ರೆ ಬಾಡಿಗೆ ಜಾಸ್ತಿ ಆಗುತ್ತೆ ಮನುಷ್ಯನಿಗೆ, ಯಾರೋ ಬೈಯರ್ಸ್ಗೆ. ಅದೇ ನಾವು ಗ್ರೂಪ್ ಅಲ್ಲಿ 4 ಟನ್ ಹಣ್ಣು ಇತ್ತು ಅಂದ್ರೆ ನಮಗೆ 10 ರೂಪಾಯಿ ಸೇರ್ ಬರುತ್ತೆ, ಅವನಿಗೆ ಹೈ ಡೆನ್ಸಿಟಿ, ಅವನಿಗೆ ಮೆಟೀರಿಯಲ್ ಸಿಗುತ್ತೆ. ಅವ್ರೇನ್ ಮಾಡ್ತಾರೆ, ನಮಗೆ 10 ರೂಪಾಯಿ ಸೇರ್ಸ್ಬಿಡ್ತಾರೆ. ಇದು ರೈತರಲ್ಲಿ ಗ್ರೂಪ್ ಅಗ್ರಿಕಲ್ಚರ್ ಗ್ರೂಪ್ ಮಾರ್ಕೆಟಿಂಗ್. ನಾನು ಇಸ್ರೇಲ್ ಹೋಗಿದ್ದೆ 2018 ಅಲ್ಲಿ ನೋಡಿದ್ದೆ ಅದು. ಅವರು ಅಲ್ಲಿ ಸಂಸ್ಥೆಲೆಲ್ಲ ಕೇಳಿದ್ವಿ ನಾವು, ಸರ್ ಹೀಗೆ ನೀವೆಲ್ಲ ನಿಮ್ ಗ್ರೂಪ್ ಅಗ್ರಿಕಲ್ಚರ್ ಮಾಡ್ತಿದ್ರಲ್ಲ, ಇದು ಹೇಗೆ ಏನ್ ಕತೆ ಎಂದೆಲ್ಲ ಕೇಳಿದಾಗ, ಆಮೇಲೆ ನಿಮ್ಮ ತುಂಬಾ ಒಳ್ಳೆ ತಳಿಗಳೆಲ್ಲ ಇದೆ ನಿಮ್ಗೆ, ಯಾವ ದೇಶಕ್ಕೂ ಕೊಡಲ್ವಂತೆ, ನೀವು ತುಂಬಾ ಸೀಕ್ರೆಟ್ ಮಾಡ್ತಿರಂತೆ ಅಂತ ಯಾರು ಹೇಳಿದ್ದು ಅಂತ ಕೇಳಿದ್ರು. ಸರ್ ಈಗ ನಮ್ಮಲ್ಲೆಲ್ಲ ಮಾತಾಡ್ತಾರೆ ಅಂದ್ರೆ, ಪ್ರತಿ ಒಂದು ವರ್ಷದಲ್ಲೂ ನಾವು ಹೊಸದಾಗಿ ಇನ್ನೋವೇಶನ್ ಮಾಡಿದ್ರೆ ಎಲ್ಲಾ ದೇಶಕ್ಕೂ ನಾವು ಇನ್ಫಾರ್ಮ್ ಮಾಡ್ತೀವಿ, ಜೊತೆಗೆ ನಮ್ಮ ಅಂಬಾಸಡರ್ನ ನಿಮ್ ದೇಶಕ್ಕೆ ಕಳಿಸ್ತೀವಿ, ಅಗ್ರಿಕಲ್ಚರ್ ಏನ್ ಮಾಡ್ತಾರೆ ಅದ್ರ ಬಗ್ಗೆ ಹೊಸ ಇನ್ನೋವೇಶನ್ ಈ ತಳಿ ಬಂದಿದೆ ಅಂತ. ನಿಮ್ ದೇಶದಲ್ಲಿ ಮೋದಿ ಒಬ್ಬರೇ ಅಕ್ಸೆಪ್ಟ್ ಮಾಡ್ಕೊಂಡಿದ್ದು ಅಂತ ಹೇಳಿರೋ ಮೋದಿ ಅವರು ಒಬ್ಬರೇ ಅಕ್ಸೆಪ್ಟ್ ಮಾಡ್ಕೊಂಡು ನಮ್ಮ ದೇಶಕ್ಕೆ ಬಂದು ಈ ತರ ಇನ್ನೋವೇಶನ್ ಅಲ್ಲಿ ಮಾಡ್ತಾ ಇದ್ದೀರಾ, ನಿಮ್ಮಲ್ಲಿರೋದ್ ಕೊಡಿ ಅಂತ ಕೇಳಿದಾರ ಒಬ್ಬರೇನೆ, ಅದರಿಂದ ಯಾರು ಕೇಳಿರ್ಲಿಲ್ಲ ಅಂತ ಅವ್ರನ್ನ ಇನ್ಫಾರ್ಮ್ ನಮ್ಗೆ ಹೇಳಿರೋರು ಹೆಡ್. ಅವರು ಕ್ಯುಬಿಟ್ ಅಂತ ಒಂದು ಗ್ರೂಪ್ ಅದು. ಆ ಗ್ರೂಪ್ ಅವರಲ್ಲಿ ಎಲ್ಲ ಡೈರಿ ಫಾರ್ಮಿಂಗ್ ಇದೆ ಅವ್ರದ್ದು, ಆಮೇಲೆ ಮ್ಯಾಂಗೋ ಇದೆ, ಪೋಮೋ ಇದೆ, ಎಲ್ಲ ಬೆಳೀತಾರೆ. ಒಂದು ಗ್ರೂಪ್ ಅಗ್ರಿಕಲ್ಚರ್ ಅವರು. ಸರ್ ಅವ್ರು ಎಷ್ಟು ಸಸ್ಟೈನ್ ಅಂದ್ರೆ, ಅವ್ರು ಎಷ್ಟು ಚೆನ್ನಾಗಿ ಹ್ಯಾಪಿ ಆಗಿದ್ದಾರೆ ಅಂದ್ರೆ ಗ್ರೂಪ್ ಅಗ್ರಿಕಲ್ಚರ್ ಅಲ್ಲಿ ಅವ್ರು ಹೇಗೆ ಮೆಥಡಿಕ್ ಮಾಡ್ಕೊಂಡಿದ್ದಾರೆ ಅಂದ್ರೆ, ಈ ಒಂದು ಗೌರ್ಮೆಂಟ್ ಒಂದು 200 ಎಕರೆ ಕೊಟ್ಬಿಟ್ಟಿರ್ತಲ್ಲ, ಎಲ್ಲ ಅವರೇ ಮೇಂಟೈನ್ ಮಾಡ್ತಿರ್ತಾರೆ. ಅಲ್ಲೂ ಅವರೇ ಕೆಲಸ ಮಾಡಿರಲಿಲ್ಲ, ಲೇಬರ್ ಇಟ್ಟು ಮಾಡಿಸ್ತಾರೆ, ಇನ್ವೆಸ್ಟರ್ಸು ಗೌರ್ಮೆಂಟೇ ಮಾಡಿರುತ್ತೆ, ಎಲ್ಲ ಇರುತ್ತೆ. ಅವ್ರ ಮಕ್ಕಳೆಲ್ಲ ಫಾರಿನ್ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಾರೆ. ಇಲ್ಲಿ ಗ್ರೂಪ್ ಅಗ್ರಿಕಲ್ಚರ್ ಅಲ್ಲಿ ಅವ್ರು ಎಲ್ಲ ಮಿಷನರಿ ಇಟ್ಕೊಂಡಿರ್ತಾರೆ. ಆ ಮಿಷನರಿ ಮಾಡೋದ್ರಿಂದ ನಮಗೆ ಲೇಬರ್ ಸಮಸ್ಯೆ ಇಲ್ಲ. ಈಗ ನಮಗೆ ಸಮಸ್ಯೆ ಆಗ್ತಾ ಇದೀಗ, ಈಗ ಲೇಬರ್ ಈಗ ಯಾರು ಮೇಂಟೈನ್ ಮಾಡೋಕ್ಕಾಗಲಿ, ನಾನೇ ಕೆಲಸ ಮಾಡೋ ಪರಿಸ್ಥಿತಿ ಬಂದಿದೀಗ, ಕಷ್ಟ ಆಗ್ತಾ ಇದೀಗ. ಡ್ರಾಗನ್ ಫ್ರೂಟ್ ಇಂದ ಎಷ್ಟು ದುಡಿಮೆ ಮಾಡಿದ್ರಿ ಇದುವರೆಗೆ? ಸರ್, ಡ್ರಾಗನ್ ಫ್ರೂಟ್ ಇಂದ ಫಸ್ಟ್ ವರ್ಷ ನಾನು 1-2 ಟನ್ ಅನ್ಕೊಯ್ದೆ, ಲಾಸ್ಟ್ ಇಯರ್ 8 ಟನ್ ಕೊಯ್ದಿದ್ದೆ, 8 ಟನ್ ಒಂದು 10 ಲಕ್ಷ ರೂಪಾಯಿ ನನಗೆ ಆದಾಯ ಆಯ್ತು. ಈ ವರ್ಷ ಈಗ 6 ಟನ್ ಕೊಯ್ದಿದ್ದೀನಿ, ಇನ್ನು 2 ಬ್ಯಾಚ್ ಬರುತ್ತೆ. ಒಂದ್ ಬ್ಯಾಚ್ಗೆ ಮಿನಿಮಮ್ ಅಂದ್ರೆ 2-3 ಟನ್ ಬರುತ್ತೆ. ಈ ವರ್ಷ 10 ಟನ್ ಕ್ರಾಸ್ ಮಾಡ್ತೀನಿ. ಏನ್ ಬೆಲೆ ಸಿಗ್ತಾ ಇದೆ ನಿಮ್ಗೆ? ಸರ್, ನಮಗೆ ಒಂದು ಆವರೇಜ್ ಒಂದ್ಸರಿ 120 ಇರುತ್ತೆ, 100 ಇರುತ್ತೆ, 80 ಇರುತ್ತೆ, ಒಂದ್ 100 ರೂಪಾಯಿ ನಮ್ಗೆ ಆವರೇಜ್ ಸಿಕ್ಕಿದೆ ಸರ್, 100 ರೂಪಾಯಿ ಆವರೇಜ್ ಸಿಕ್ಕಿದೆ. ಮುಂದಿನ ದಿವಸಗಳಲ್ಲಿ ಇನ್ನೂ ಏನೇನು ಮಾಡಬೇಕು ಅಂತ ಆಲೋಚನೆ ಇದೆ? ಸರ್, ನಾವು ಮುಂದಿನ ದಿನಗಳಲ್ಲಿ ನಾವು ಏನು ಆಲೋಚನೆ ಮಾಡ್ತಾ ಇದ್ದೀವಿ ಅಂದ್ರೆ, ಸರ್ ಈಗ ನನ್ನ ಮಗನು ಇಂಜಿನಿಯರು ದರ್ಶನ್ ಅಂತ, ಅವನು ಅಗ್ರಿಕಲ್ಚರ್ ಬಗ್ಗೆ ಆಸಕ್ತಿ ಇಟ್ಕೊಂಡು ಅವನು TCS ಅಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ಈಗ ಅವನು ಹೇಳೋದೇನು, ಅವನು ನಾವು ಡಿಸ್ಕಸ್ ಮಾಡೋದೇನು ಅಂದ್ರೆ, ನಾವು ಎಲ್ಲದನ್ನೂ ವಾಟರ್ ಮ್ಯಾನೇಜ್ಮೆಂಟ್ ಮಾಡಿ ಎಲ್ಲದರಲ್ಲೂ ನೀರಿನ ಮೇಲೆ ಡಿಪೆಂಡ್ ಆಗತಕ್ಕಂಥದ್ದು ಮಾಡೋದಕ್ಕಿನ್ನ ನ್ಯಾಚುರಲ್ ಬರಬೇಕು. ಬೇಸಿಗೆಯಲ್ಲಿ ಯಾವುದೇ ಕಾರಣಕ್ಕೂ ನೀರು ಕೊಡಬಾರ್ದು, ನ್ಯಾಚುರಲ್ ಬರಬೇಕು. ಅಂಥ ಬೆಳೆಗಳಿಗೆ ನಾವು ಹೋಗ್ಬೇಕ ಹೊರತು ಆದಾಯ ಆಗುತ್ತೆ ಅಂತ ಹೇಳ್ಬಿಟ್ಟು 5 ಎಕರೆ ದಾಳಿಂಬೆ 10 ಎಕರೆ ಮಾಡ್ಕೊಳೋದು, ಒಂದು ವರ್ಷ ಡ್ರಾಟ್ ಬಂತು ಅಂದ್ರೆ ಬೋರ್ವೆಲ್ ಸ್ಟಾಪ್ ಆದ್ರೆ ಅವ್ನು ದುಡ್ದು ಹೋಯ್ತು, ಅವ್ನ ಇನ್ವೆಸ್ಟ್ಮೆಂಟ್ ಹೋಯ್ತು. ಅದಕ್ಕೆ ನಾವೀಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಸರ್, ಡ್ರೈ ಅಲ್ಲಿ ಬರ್ತಕ್ಕಂಥದ್ದು ಹಲಸು, ಒಳ್ಳೆ ಕ್ವಾಲಿಟಿ ಮ್ಯಾಂಗೋ ಹೈ ಡೆನ್ಸಿಟಿಲಿ. ಸರ್, ನೀವು ಇಸ್ರೇಲ್ ಅಲ್ಲಿ ನಾವು ನಿಮ್ಮಲ್ಲಿ ಬಿಲೀವ್ ಮಾಡಲ್ಲ, ಅಲ್ಲೊಂದು ಮ್ಯಾಂಗೋ ಫಾರ್ಮ್ ಕರೋದಿದ್ರು, ಅದ್ರಲ್ಲಿ ಪ್ರೂನಿಂಗ್ ಮಾಡ್ತಾರೆ. ನಮ್ಮಂಗೆ ಸುಮ್ಮನೆ ದೊಡ್ಡ ಕೆನಾಪೆ ಬೆಳೆಸಲ್ಲ, ಪ್ರೂನಿಂಗ್ ಮಾಡಿ ಒಂದು ಮಿನಿಮಮ್ ಒಂದು ಅವ್ರ ಐಡೆನ್ಸಿಟಿ ಹೆಂಗೆ ಮಾಡಿದ್ರೆ 6x20 ಸರ್, 20 ಲೈನ್ ಟು ಲೈನು, ಪ್ಲಾಂಟ್ ಟು ಪ್ಲಾಂಟ್ 6, ಅದಕ್ಕೆಲ್ಲ ಮಲ್ಚಿಂಗ್ ಮಾಡಿ ಡ್ರಿಪ್ ಮಾಡೆಲ್ಲ ಮಾಡಿದ್ದಾರೆ. ಅವರು ಹೆಕ್ಟೇರು ಹೇಳಿರು, ಹೆಕ್ಟೇರಿಗೆ 50 ಟನ್ ಹಣ್ಣು ಕೊಯ್ತಾರಂತೆ. ಒಂದು ಹೆಕ್ಟೇರ್ ಮ್ಯಾಂಗೋ ಅದು ಅದು ಅಲ್ಲೇ ಸ್ಪೆಷಲು, ಅದಕ್ಕೆ ಒಳ್ಳೆ ನಮ್ಗೆ ಹಣ್ಣು ತೆಕ್ಕೊಟ್ರಲ್ಲಿ ಒಂದು ಉಳ್ಕೊಂಡಿದ್ದು, ಸೂಪರ್ ಸ್ಮೆಲ್ಲು, 1 kg ಜಾಸ್ತಿ ಬರುತ್ತದು ಆ ತರ. ಒಂದು ಹೆಕ್ಟೇರಿಗೆ 50-80 ಟನ್ ಹೇಳಿರೋರು ಕೊಯ್ತಾರೆ. ನಾವು ಯಾಕೆ ಪ್ರಯತ್ನ ಮಾಡಬಾರ್ದು ಅದನ್ನ? ಈಗ ನೋಡ್ರಿ, ಇಡೀ ಬೇಸಿಗೆಲ್ಲಿ ನಾವು ನೀರು ಕೊಡಂಗಿಲ್ಲ. ಇವತ್ತು ಹಲಸು ತುಂಬಾ ಡಿಮ್ಯಾಂಡ್ ಇದೆ ಹಲಸಿಗೆ, ಅದರಲ್ಲೂ ನಮ್ಮ ಭಾಗದಲ್ಲಿ ತುಮಕೂರು ಅರಸೀಕೆರೆ ಈ ಭಾಗದಲ್ಲಿ ಬೆಳೀತಕ್ಕಂತ ಹಲಸು ಮಲೆನಾಡಲ್ಲಿ ಸ್ವೀಟ್ ಬರಲ್ಲ. ಅದನ್ನ ಈಗ ಹಲಸನ್ನ ವ್ಯಾಲ್ಯೂಡಿಷನ್ ಮಾಡಿ ಈಗ ಡ್ರೈ ಅಂತ ಮಾಡ್ತಾ ಇದ್ದಾರೆ. ಆ ಡ್ರೈ ಮಾಡಿ ಚಿಪ್ಸ್ ತರ ಅದು ಪ್ಯಾಕೆಟ್ ಅಲ್ಲಿ ಇವತ್ತು ಚಿಪ್ಸ್ ಹೆಂಗ್ ಪ್ಯಾಕೆಟ್ ಬರುತ್ತೆ ಆ ತರ ಪ್ಯಾಕೆಟ್ ಅಲ್ಲಿ ಬರ್ತಾ ಇದೆ. ನಮ್ಮಲ್ಲಿ ಶೃಂಗೇರಿಯಲ್ಲಿ ಒಂದು ಯೂನಿಟ್ ಹಾಕಿದ್ರ ಆತರ ನಮ್ಮ ಕರ್ಣಕ ಸರಳ್ತಿದ್ರು. ನೀವು ಬೆಳೆಯೋದನ್ನ ಎಲ್ಲರೂ ಬೆಳೀತಾರೆ, ನೀವು ಬೆಳೆದಿದ್ದನ್ನ ವ್ಯಾಲ್ಯೂಡಿಷನ್ ಮಾಡಕ್ ಪ್ರಯತ್ನ ಮಾಡಿ. ಅವಾಗ ಏನಾಗುತ್ತೆ, ನೀವು 1 ಎಕರೆ ಡ್ರ್ಯಾಗನ್ 5 ಎಕರೆ ಮಾಡಿ 2 ಎಕರೆ ಮಾಡ್ದಂಗಾಗುತ್ತೆ, ಅನುಕೂಲ ಆಗ್ತತೆ. ಆಮೇಲೆ ನಿಮ್ಮ ವಸ್ತುಗಳು ನೀವು ವ್ಯಾಲ್ಯೂಡಿಷನ್ ಮಾಡಿದಾಗ ಅದಕ್ಕೆ ಬಗ್ಗೆ ಒಳ್ಳೆ ಬೆಲೆ ಸಿಗುತ್ತೆ. ಮಾರ್ಕೆಟಿಗೆ ಹೋಗಿ ನೀವು ಬೆಳೆಯದೇ ಎಲ್ಲರೂ ಬೆಳೀತಾರೆ, ಅದು ವ್ಯಾಲ್ಯೂಡಿಷನ್ಗೆ ಹೋಗಿ ಅಂತ ಅವ್ರು ಪ್ರಿಫರ್ ಮಾಡ್ತಿದ್ದಾರೆ. ವಿವಿಧ ಹಣ್ಣುಗಳ ಬೆಳೆ ಬಗ್ಗೆ ಬಹಳ ವಿವರವಾಗಿ ಮಾಹಿತಿಯನ್ನು ಹಂಚ್ಕೊಂಡ್ರಿ. ಡ್ರಾಗನ್ ಬೆಳೆ ಆಗಿರ್ಬೋದು, ಮತ್ತೆ ದಾಳಿಂಬೆ ಬೆಳೆ ಆಗಿರ್ಬೋದು, ಮತ್ತೆ ಈ ಗೇರು ಅಥವಾ ಗೋಡಂಬೆ ಬೆಳೆ ಆಗಿರ್ಬೋದು, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮ ಕೇಳುಗರಿಗೆ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ಸರ್, ನಾನು ಸಂಪರ್ಕ ಮಾಡ್ತಕ್ಕಂಥದ್ದು ಅವರೇ ಬರೋದಾದ್ರೆ ಬಾಣಾವರದಿಂದ ನಮಗೆ ನಿಯರ್ ಎಷ್ಟು ಆಗುತ್ತೆ, ನನ್ನ ಮೊಬೈಲ್ ನಂಬರ್ ನಾನು ಕೊಡ್ತೀನಿ, 9448166 98. ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ. 9448166 98. ಒಳ್ಳೆಯದು ಪರಮಶಿವ ಅವರೇ, ಇದುವರೆಗೆ ದಾಳಿಂಬೆ ಹಾಗೂ ಡ್ರ್ಯಾಗನ್ ಫ್ರೂಟ್ ಬೆಳೆಯಲ್ಲಿನ ನಿಮ್ಮ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೆ ದಾಳಿಂಬೆ ಹಾಗೂ ಡ್ರ್ಯಾಗನ್ ಫ್ರೂಟ್ ಬೆಳೆಯಲ್ಲಿನ ಅನುಭವ ಕುರಿತಂತೆ ಅರಸೀಕೆರೆ ತಾಲೂಕು ಕೋರನಹಳ್ಳಿಯ ಪ್ರಗತಿಪರ ಕೃಷಿಕ ಕೆಜೆ ಪರಮಶಿವ ಅವರೊಂದಿಗಿನ ಸಂದರ್ಶನದ ಅಂತಿಮ ಭಾಗವನ್ನ ಕೇಳಿದಿರಿ. ಇವರೊಂದಿಗೆ ಮಾತುಕತೆಯಲ್ಲಿ ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಳೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಇಂದಿನ ಕೃಷಿರಂಗ. ನಾಳಿನ ಕೃಷಿರಂಗದಲ್ಲಿ ಫಲಸಿರಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಮಾಹಿತಿ ಕುರಿತ ಸರಣಿಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಸಂಸ್ಕರಣೆಯ ಪ್ರಾಮುಖ್ಯತೆ ಈ ಕುರಿತು ಬೇಲೂರಿನ ತೋಟಗಾರಿಕಾ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಸೀಮಾ ಅವರೊಂದಿಗೆ ಸಂದರ್ಶನ. ಗೀತಗಾನ ಗೀತಗಾನ ಗೀತ ವೈವಿಧ್ಯದ ಕಾರ್ಯಕ್ರಮ.